ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳುವಿರಿ. ಅನಂತರ ಸಿದ್ದಾಪುರ ತಾಲೂಕಿನ ಆಡುಕಟ್ಟೆಯ ಜಯಂತ್ ಧರ್ಮನಾಯಕ್ ಅವರ ಮಿಶ್ರ ಕೃಷಿ ಅನುಭವವನ್ನು ಕೇಳಲಿದ್ದೀರಿ. ಮೊದಲಿಗೆ ಮಾತು ಮಕರಂದ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ. ಹಾ ಶಮಣ್ಣ. ಯಾರು ಬಂದ್ಯಾರ ನೋಡು. ಹೌದಲ್ಲ ಶಮಣ್ಣ, ಗೀತಕ್ಕ ಬಂದ್ಬಿಟ್ಟಿದ್ದಾರೆ. ಹೇಗಿದ್ದೀರಿ ಶಮಣ್ಣ, ರೂಪಕ ಹೇಗಿದ್ದೀರಿ? ಈಗ ಇದ್ದೀವಿ ನೋಡಿ, ಈ ಸೆಕೆ ಸೆಕೆ ಸೆಕೆ ಅಂತ ಹೇಳ್ಕೊಂಡು ಒದ್ದಾಡ್ಕೊಂಡು ಇದ್ದೀವಿ. ಹೌದು, ಎಲ್ಲರಿಗೂ ಸೆಕೆ. ಬೆಳಿಗ್ಗೆ ಎದ್ರು ಕೂಡ ಏನು ಟೈಮ್ ಆಗಿದ್ದೆ ಗೊತ್ತಾಗಲ್ಲ, ಏನ್ ಮಾಡೋದು ಸೆಕೆಯಿಂದ. ರಾತ್ರಿ ಇಡೀ ನಿದ್ದೆ ಇರುದಿಲ್ಲ, ಬೆಳಿಗ್ಗೆ ಸ್ವಲ್ಪ ನಿದ್ರೆ ತಾಗಿರ್ತದೆ, ಟೈಮ್ ಆಗಿರುತ್ತೆ. ಹೌದು, ಎಷ್ಟೋ ಮಕ್ಕಳಿಗೆ ಹಾಲು ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿರೋ, ಎದ್ದು ನೋಡುವಾಗ ಹಾಲು ಬಂದಾಗಿರುತ್ತೆ, ಯಾಕಂದ್ರೆ ಹೇಳುವುದೆಷ್ಟು ತಡವಾಗಿಬಿಡ್ತದೆ, ರಾತ್ರಿ ಮಲಗೋದು ಲೇಟ್ ಆಗತ್ತಲ್ಲ ಶಮಣ್ಣ. ಹೌದು, ಈಗ ದಿವಸಕ್ಕೆ ಒಂದು ಸಾರಿ ಎರಡು ಸಾರಿ ಸ್ನಾನ ಮಾಡಿದ್ರೆ ಸಾಕೋದಿಲ್ಲ, ಗಂಟೆಗೊಂದ್ಸರಿ ಸ್ನಾನ ಮಾಡಬೇಕು. ಆದ್ರೂ ಕೂಡ ನಾವು ಸ್ನಾನ ಮಾಡಬೇಕು ಮಾಡಬೇಕು ಅಂತ ಅನ್ಸ್ತದೆ. ಹೌದು, ಬಟ್ ಏನ್ ಮಾಡುದು, ನೀರಿನ ಸಮಸ್ಯೆ ಅಲ್ಲ ಶಮಣ್ಣ. ನಿಮ್ಮೂರಿಗೂ ನೀರಿನ ಸಮಸ್ಯೆ ಉಂಟು? ಹೌದು, ಬಾವಿ ನೀರು ಕೆಳಗಿಳಿತಾ ಇದೆ, ಟ್ಯಾಂಕಿಗೆ ಹತ್ತಾನೇ ಇಲ್ಲ ನೀರು. ಅಂದ್ರೆ ನಾನು ಯೋಚನೆ ಮಾಡುದೇನು ಗೊತ್ತಾ, ವರ್ಷ ಪೂರ್ತಿ ಈಗ ಆರು ತಿಂಗಳು ಹೋದ ವರ್ಷ ಎಲ್ಲ ಮಳೆ ಬಂತು, ಸಾಕಷ್ಟು ಮಳೆ ಬಂತು. ಮಳೆ ಬರುವ ಕಾಲಕ್ಕೆ ನಾವು ಯಾರು ಯೋಚನೆ ಮಾಡಲಿಲ್ಲ ಬೇಸಿಗೆಯಲ್ಲಿ ಇಂಥ ಒಂದು ನೀರಿನ ಸಮಸ್ಯೆ ಬರುತ್ತೆ ಅಂತ. ಆದ್ರೆ ಬೇಸಿಗೆಯಲ್ಲಿ ಯಾವಾಗ ಟ್ಯಾಪ್ ಎಲ್ಲ ತಿರುಗಿಸಿದಾಗ ನೀರು ಬಾರದೇ ಇರ್ತದೋ ಅವಾಗ ಯೋಚನೆ ಮಾಡ್ತೀವಿ, ಹೌದಲ್ಲ ನೀರು ಬಹಳ ಕಡಿಮೆ ಆಗ್ತಾ ಉಂಟು, ಏನ್ ಮಾಡೋದು ಇವಾಗ ಅಂತ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಆ ಸಮಯಕ್ಕೆ ಯೋಚನೆ ಮಾಡಿದ್ರೆ ಸಾಕಾಗುವುದಿಲ್ಲ, ಮಳೆ ಬರುವ ಕಾಲಕ್ಕೆ ನಾವು ಯೋಚನೆ ಮಾಡಿದ್ರೆ ಏನಾದ್ರೂ ಮಾಡಬಹುದು. ಮಳೆ ನೀರನ್ನೆಲ್ಲ ಸಂಗ್ರಹವಾಗಿ ಇಟ್ಕೊಳ್ಳುವಂತ ಏನಾದ್ರೂ ಯೋಜನೆಯನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕು ಅಲ್ಲ ಶಮಣ್ಣ. ರೂಪಕ, ಮೊನ್ನೆ ಒಬ್ರು ರೈತರನ್ನ ಭೇಟಿ ಮಾಡಿದ್ದೆ ನಾನು, ಅವ್ರು ಹೇಳ್ತಾ ಇದ್ರು ಮಳೆ ಬರುವ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಬರ್ತದೆ, ಸುಮಾರು 350-400 cm ಅಥವಾ 4,000 mm ಮಳೆ ಬರುವಂತಹ ಪ್ರದೇಶ ಅದು. ಆ ಮಳೆ ನೀರನ್ನ ಒಂದು ಅರ್ಧ ಎಕರೆಯೋ ಕಾಲು ಎಕರೆಯೋ ಜಾಗದಲ್ಲಿ ದೊಡ್ಡ ಒಂದು ಗುಂಡಿ ಮಾಡಿ ಅದಕ್ಕೆ ಈಗ ಪ್ಲಾಸ್ಟಿಕ್ ಶೀಟ್ಗಳನ್ನೆಲ್ಲ ಹಾಕುವಂತ ವ್ಯವಸ್ಥೆ ಬಂದಿದೆ, ಅದರಲ್ಲಿ ಸಂಗ್ರಹಿಸಿ ಇಟ್ಕೊಂಡ್ರೆ ಒಂದು 10-15 lakh liters ನೀರನ್ನ ಸಂಗ್ರಹಿಸಿ ಇಟ್ಕೊಳ್ಬಹುದು. ಅದರಲ್ಲಿ ಒಂದು 4-5 lakh ಆವಿಯಾಗಿ ಹೋದ್ರೂ ಕೂಡ ಇನ್ನೂ ಒಂದು 10 lakh ಉಳಿತದೆ. ಅದನ್ನು ಈಗ ಗೀತಕ್ಕ ಹೇಳಿದ್ಲಲ್ಲ, ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮಿತವಾಗಿ ಬಳಸುವುದಕ್ಕೆ ಅವಕಾಶ ಉಂಟು ಅಂತ. ಆ ನೀರನ್ನ ಉಪಯೋಗಿಸ್ಕೊಳ್ಬಹುದು. ಈಗ ಬಿಸಿಲಿನ ಬೇಗೆ ಹೇಗಿದೆ ಅಂತಂದ್ರೆ, ಈಗ ನಾವು ಕೆಲವರಿಗೆ ರೂಢಿ ಇರ್ತದೆ ಬಿಸಿನೀರಲ್ಲೇ ಸ್ನಾನ ಮಾಡೋದು ಅಂತ. ಈಗ ಟೆರೆಸ್ ಮೇಲೆ ಟ್ಯಾಂಕ್ ಇರತ್ತಾ, ತಾನಾಗಿ ಬಿಸಿ ಆಗತ್ತೆ ನೀರು. ಬಿಸಿ ಮಾಡಬೇಕು ಅಂತ ಏನಿಲ್ಲ, ಅವಶ್ಯಕತೆನೇ ಇಲ್ಲ. ಈಗ ಕರೆಂಟ್ ಬೇಡ, ಗ್ಯಾಸ್ ಬೇಡ, ಉಳಿತಾಯ ಹೌದು ಬೇಡ, ಏನು ಬೇಡ, ಬಿಸಿನೀರು ಬೇಕು ಅಂತ ಅನ್ಸುದೇ ಇಲ್ಲ. ಆದ್ರೆ ಈ ಬೇಸಿಗೆಯಲ್ಲಿ ಒಂದಷ್ಟು ಕಲ್ಲಂಗಡಿ ತಿನ್ನು ಅಂತ ಹೇಳಿದ್ರೆ, ಕಲ್ಲಂಗಡಿಯನ್ನು ಬಹಳ ಕಡಿಮೆಗೆ ಸಿಗ್ತಾ ಇದೆ. ಆದ್ರೆ ಬೆಳೆದವರಿಗೆ ಪಾಪ, ಪಾಪ ಅವರಿಗೆ ಕಷ್ಟ ಅಲ್ಲ, ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ. ಹೌದು, ಒಂದು ಕಡೆಯಿಂದ ನೀರು ಇಲ್ಲ, ನೀರು ಕಡಿಮೆ ಆಗಿದೆ, ಇನ್ನೊಂದು ಕಡೆಯಿಂದ ಕೊಳೆ ರೋಗ ಅಂತ ಏನೋ ರೋಗಗಳಂತೆ. ಹಾಗೆ ಈ ಕಲ್ಲಂಗಡಿ ಬೆಳೆದವರಿಗೆ ಆದಾಯ ಬಹಳ ಕಡಿಮೆ ಅಂತ ಹೇಳ್ತಾ ಇದ್ರು. ಆಮೇಲೆ ಈಗ ಈ ನೀರಿನ ಬಗ್ಗೆ ಯಾಕೆ ಇಷ್ಟೆಲ್ಲ ಮಾತುಕತೆ ಬಂತು ಅಂದ್ರೆ, ಮೊನ್ನೆ 22ನೇ ತಾರೀಕು ವಿಶ್ವ ಜಲ ದಿನ ಅಂತ ಆಚರಣೆ ಮಾಡಿದ್ರಂತೆ. ಇದು ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ಈ ವರ್ಷದ ಒಂದು ಘೋಷವಾಕ್ಯ ಏನು ಅಂತಂದ್ರೆ, ಗ್ಲೇಷಿಯರ್ ಪ್ರಿವೆನ್ಷನ್ ಅಂದ್ರೆ ಪ್ರೊಟೆಕ್ಷನ್ ಅಂತ. ಗ್ಲೇಷಿಯರ್ ಅಂತಂದ್ರೆ ಹಿಮದ ಈ ಬೆಟ್ಟಗಳು ಕರಗಿ ಹೋಗ್ತಾ ಇವೆ. ಇತ್ತೀಚಿನ ವರ್ಷಗಳಲ್ಲಿ ತಾಪಮಾನ ಜಾಸ್ತಿ ಆದ ಹಾಗೆ ಹಿಮದ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ. ಈ ಹಿಮ ಕರಗಿ ನದಿಯ ಮಟ್ಟ, ಸಮುದ್ರದ ಮಟ್ಟವು ಕೂಡ ಏರ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಹಿಮವನ್ನ ಸಂರಕ್ಷಣೆ ಮಾಡುವಂತಹದ್ದು ಇದರ ಉದ್ದೇಶ. ಹಿಮ ಸಂರಕ್ಷಣೆ ಮಾಡಬೇಕಿದ್ರೆ ಏನ್ ಮಾಡಬೇಕು, ತಾಪಮಾನ ಏರದ ಹಾಗೆ ನೋಡ್ಕೊಳ್ಬೇಕು ಅಂತ. ಅದು ಒಂದಕ್ಕೊಂದು ಕೊಂಡಿ, ಅದು ಹಾಗೆ ಇರುವ ನೀರನ್ನ ಮಿತವಾಗಿ ಬಳಸಬೇಕು, ಜೊತೆಗೆ ಹೆಚ್ಚು ಮಳೆ ನೀರು ಬರುವಂತಹ ಸಂದರ್ಭದಲ್ಲಿ ಅವನ್ನ ಸಂಗ್ರಹಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ನಮಗೆ ಬೇಕಾದಾಗ ಉಪಯೋಗಿಸ್ಲಿಕ್ಕೆ. ಆಮೇಲೆ ಕೃಷಿಗೂ ಕೂಡ ಅಷ್ಟೇ, ಜಾಸ್ತಿ ನೀರನ್ನ ಪೋಲು ಮಾಡುವ ಅವಶ್ಯಕತೆ ಇಲ್ಲ. ಈಗ ಟ್ಯಾಪ್ನಲ್ಲಿ ಬರ್ತದೆ ಅಥವಾ ನಮ್ದೇ ಸ್ವಂತ ಕೊಳವೆ ಬಾವಿ ಇದೆ ಅಥವಾ ಬಾವಿ ಇದೆ ಅಂತ ಅಂದ್ರೂ ಕೂಡ ಗಿಡಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಕೊಡಬೇಕು. ಈಗ ನಾವು ನೀರು ಕುಡಿಯೋದಿದ್ರು ಕೂಡ ಒಂದು ಬಕೆಟ್ ನೀರನ್ನ ಕುಡಿಲಿಕ್ಕೆ ಆಗುದಿಲ್ಲ ದಿವಸಕ್ಕೆ ಎಷ್ಟು. ಈ ಡಾಕ್ಟರ್ ಹೇಳುವಂತದ್ದೇ 4-5 ಲೀಟರ್ ನೀರು ಕುಡಿಯಿರಿ. ನೀರು ಜಾಸ್ತಿ ಕುಡಿಬೇಕು, ಅತಿ ಆಗ್ಬಾರ್ದು. ಅಂತೂ ಜಲ ಸಂರಕ್ಷಣೆಯ ಬಗ್ಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು. ಜೊತೆಗೆ ಪೇಪರ್ ನಲ್ಲಿ ಎಲ್ಲ ಓದ್ತಾ ಇದ್ದೆ, ಬೆಂಗಳೂರು ಸುತ್ತಮುತ್ತ ಅಥವಾ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ಕೆರೆಗಳಿದ್ವು ಅಂತೆ. ಈಗ ಆ ಕೆರೆಗಳನ್ನೆಲ್ಲ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ. ಹಾಗೆ ಅರ್ಧಕ್ಕರ್ಧ ಕೆರೆಗಳ ಸಂಖ್ಯೆ ಕಡಿಮೆಯಾಗಿದೆ, ಪ್ರದೇಶವೂ ಕೂಡ ವಿಸ್ತಾರವೂ ಕೂಡ ಕಡಿಮೆಯಾಗಿದೆ ಅಂತ. ಈ ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಯಾಕೆ ಅಂತಂದ್ರೆ, ಒಂದು ಕೆರೆ ಇದ್ರೆ ಆ ಕೆರೆ ಕಣ್ಣಿಗೆ ಕಾಣುವಂತಹ ಕೆರೆ ಮಾತ್ರ ಆಗಿರುವುದಿಲ್ಲ, ಆ ಕೆರೆಯಲ್ಲಿ ಸಂಗ್ರಹಿಸಿರುವಂತಹ ನೀರು ಸುತ್ತಮುತ್ತಲಿರುವಂತಹ ಎಲ್ಲ ಬಾವಿಗಳಿಗೆ, ಕೊಳವೆ ಬಾವಿಗಳಿಗೆ ಅದು ನೀರನ್ನ ಉಣಿಸ್ತದೆ ಅಂತ. ಹಾಗಾಗಿ ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು. ಈಗ ಒತ್ತುವರಿ ಮಾಡಿರುವುದನ್ನು ಕೂಡ ಖಾಲಿ ಮಾಡಿಸ್ತಾ ಇದಾರೆ ಇವಾಗ. ಮತ್ತೆ ಈಗ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಲ್ಲ ಏನಾಗ್ತಾ ಇದೆ ಅಂದ್ರೆ, ಮಳೆ ಸಣ್ಣ ಮಳೆ ಒಂದು 15-20 ನಿಮಿಷ ಮಳೆ ಬಂದರೂ ಕೂಡ ನೀರು ಹರಿದು ಹೋಗುವುದಕ್ಕೆ ಜಾಗ ಇರುವುದಿಲ್ಲ. ಸಣ್ಣ ಮಳೆ ಆದ್ರೂ ಕೂಡ ಅಲ್ಲಿ ನೀರು ತುಂಬಿಬಿಡುತ್ತೆ. ಹಾಗೆ ಗಿಡ ಮರಗಳೆಲ್ಲ ಬಿಡುವಂತ ಸಂದರ್ಭ ಅಲ್ಲಿರುತ್ತೆ. ಈಗ ಮೊನ್ನೆ ನಾನು ಟಿವಿಯಲ್ಲಿ ನೋಡಿದೆ, ಒಂದು ದೊಡ್ಡ ಒಂದು 10-20 ನಿಮಿಷದ ಬಂದಂತಹ ಮಳೆಗೆ ದೊಡ್ಡ ಮರನೇ ಕಿತ್ತು ಬಿದ್ದಿದೆ, ಪಾಪ ಒಂದ್ ಮಗುವಿನ ಪ್ರಾಣ ಕೂಡ ಹೋಗಿದೆ ಅಲ್ಲಿ. ಈಗ ಮರಗಳು ಯಾಕೆ ಬೀಳ್ತೇವೆ ಅಂದ್ರೆ, ಮರಗಳ ಬೇರುಗಳು ಇರ್ತಾವಲ್ಲ, ಅದನ್ನು ಪಕ್ಕದಲ್ಲಿ ಯಾವನೋ ಒಬ್ಬ ಮನೆ ಕಟ್ತಾನೆ, ಸೈಟ್ ಮಾಡಿರ್ತಾನೆ. ಫೌಂಡೇಶನ್ ತೆಗಿಬೇಕಿದ್ರೆ ಅದನ್ನ ಕತ್ತರಿಸ್ತಾರೆ, ಬೇರನ್ನ ಕತ್ತರಿಸ್ತಾರೆ. ಎಲ್ಲ ಬೇರುಗಳನ್ನ ಕತ್ತರಿಸಿ ಸುತ್ತಲೂ ಕೂಡ ಕತ್ತರಿಸಿದ್ರೆ ಮರಕ್ಕೆ ಆಧಾರ ಇಲ್ಲಿಂದ ಬರಬಹುದು. ಸ್ವಲ್ಪ ಗಾಳಿ ಬಂದ್ರು ಕೂಡ ಮರ ಮುರಿದು ಬೀಳ್ತದೆ, ಯಾರ ತಲೆಗೆ ಬೀಳ್ತದೆ, ಯಾರ ವಾಹನದ ಮೇಲೆ ಬೀಳ್ತದೆ ಗೊತ್ತಿಲ್ಲ. ಅದೇ ಹೇಳ್ತಾರಲ್ಲ ಶಮಣ್ಣ, ಈಗ ಕೆರೆಗಳ ಬಗ್ಗೆ ನೀವು ಹೇಳಿದ್ರಲ್ಲ, ಹಿಂದಿನವರು ನೀರನ್ನ ಕೆರೆಗಳಲ್ಲಿ ನೋಡಿದ್ರಂತೆ, ಕೆರೆಯೊಂದ ಕಟ್ಟಿಸಿ ಕಥೆ ಇಲ್ವಾ. ಅದ್ರ ನಂತರದ ಜನರು ಬಾವಿಯಲ್ಲಿ ನೋಡಿದ್ರಂತೆ. ಆಮೇಲೆ ನಾವೆಲ್ಲ ಈಗ ಬಾಟ್ಲ್ ಅಲ್ಲಿ ನೋಡ್ತಾ ಇದ್ದೇವೆ, ಮುಂದಿನವರು ಯಾವ ರೀತಿ ನೋಡಬಹುದು ನೀರನ್ನ ಅಂತ. ಅಂದ್ರೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ರೆ ಹಾಗೆ, ಮುಂದಿನ ವಿಶ್ವ ಯುದ್ಧ ಏನಾದ್ರೂ ನಡೆಯುವುದಿದ್ರೆ ನೀರಿಗೋಸ್ಕರ ಅಂತ. ಈಗ ಜನಸಂಖ್ಯೆ ಏರ್ತಾ ಇದೆ, ನಮಗೆಲ್ಲ ಗೊತ್ತೇ ಇದೆ. ಈ ಕುಡಿಯುವ ನೀರು ಎನ್ನುವಂತದ್ದು ಎಲ್ಲರಿಗೂ ಕೂಡ ಅವಶ್ಯವಾಗಿ ಬೇಕಾಗಿರುವಂತಹದ್ದು. ಇದರ ಲಭ್ಯತೆ ಕಡಿಮೆ ಆದ ಹಾಗೆ ಇರುವ ಲಭ್ಯ ನೀರನ್ನೇ ನಾವು ಫೈಟಿಂಗ್ ಮಾಡಿಕೊಂಡು ಪಡಿಬೇಕಾಗ್ತದೆ ಅಲ್ವಾ. ಅಂದ್ರೆ ನೀರನ್ನ ಉಳಿಸುವುದರ ಜೊತೆ ಜೊತೆಗೆ ಮಿತವಾಗಿ ಬಳಕೆ ಮಾಡುವುದನ್ನು ಕೂಡ ನಾವು ಕಲಿಯಬೇಕು. ಆಮೇಲೆ 27ನೇ ತಾರೀಕು ರೂಪಕ್ಕೆ ಏನೋ ಒಂದು ವಿಶೇಷ ಇದೆ. ಏನದು? ಈ ನಾಟಕ ಎಲ್ಲ ಕೇಳಿದ್ಯಲ್ಲ, ರಂಗಭೂಮಿ, ವಿಶ್ವ ರಂಗಭೂಮಿ ದಿನ ಅಂತ ಆಚರಣೆ ಮಾಡ್ತಾರಂತೆ 27ನೇ ತಾರೀಕು. ಬಹುಶಃ ಇಲ್ಲಿ ಕಾರವಾರದ ಸುತ್ತಮುತ್ತ ಅಥವಾ ಈ ಸಿದ್ದಾಪುರದಲ್ಲಿ ಕೆಲವು ಕಡೆ ಎಲ್ಲ ನೋಡಿದೀವಪ್ಪ, ನಾಟಕಗಳು ಕೂಡ ಸಾಕಷ್ಟು ಚೆನ್ನಾಗಿ ನಡೀತಾ ಇದೆ. ಅಷ್ಟು ನಾಟಕಗಳು ನಡೆಯುತ್ತೆ ಆ ದಿನಾನೂ ಕೂಡ, ಅವರು ರಂಗಭೂಮಿ ದಿನವನ್ನ ಆಚರಣೆ ಕೂಡ ಮಾಡ್ತಾರೆ. ಹೌದು, ಅಂದ್ರೆ ಈಗ ಎಷ್ಟೇ ಒಂದು ಮನೋರಂಜನೆಗೆ ಬೇಕು ಅಂತ ಹೇಳಿದ್ರು ಕೂಡ ಮೊಬೈಲ್ ನಲ್ಲಿ ನೋಡ್ಕೊಳ್ಬಹುದು, ಟಿವಿಯಲ್ಲಿ ನೋಡ್ಕೋಬಹುದು, ಕಂಪ್ಯೂಟರ್ ನಲ್ಲಿ ನೋಡ್ಕೊಳ್ಬಹುದು ಅಂತ ಹೇಳ್ಬಹುದು. ಆದ್ರೂ ಕೂಡ ರಂಗಮಂದಿರದಲ್ಲಿ ಹೋಗಿ ನೋಡುವಂತಹ ಒಂದು ಖುಷಿಯೇ ಬೇರೆ. ಅದು 3 ಗಂಟೆದು, ರಾತ್ರಿ ಪೂರ್ತಿ ಕೂಡ ನಾಟಕ ನಡೆಯುವುದಿದೆ. ಕೆಲವೊಂದು ಪೌರಾಣಿಕ ಪ್ರಸಂಗಗಳನ್ನೆಲ್ಲ ನೋಡಬೇಕು, ಏನೋ ದ್ರೌಪದಿಯ ವಸ್ತ್ರಾಪಹರಣ ಅಂತೆ, ಮತ್ತೆ ದುಶಾಸನ ಅಂತೆ, ಇನ್ನೊಂದೇನೇನೋ ಬರ್ತದಲ್ಲ, ಮಧ್ಯದಲ್ಲಿ ಬಿಟ್ಟು ಬರಲಿಕ್ಕೆ ಮನಸ್ಸು ಬರುದಿಲ್ಲ, ಆ ರೀತಿ ಇರ್ತದ. ಅದರಲ್ಲಿ ಹಾಸ್ಯ ಪ್ರಸಂಗಗಳು ಕೂಡ ಇರ್ತದೆ. ಈ ನಾಟಕಗಳು ಹಾಗೆ ಮುಂಚೆ ಎಲ್ಲ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಜಾತ್ರೆ ಕಂಪನಿ ಅನ್ನೋದು ಬಂದೇ ಬರ್ತಿತ್ತು. ಅದರಲ್ಲೂ ಕೂಡ ಅವರು ಅನೌನ್ಸ್ ಮಾಡ್ತೇ ಹೋಗ್ತಿದ್ರಲ್ಲ, ಹಾ ಇಂತಲ್ಲಿ ಈ ನಾಟಕ ಇದೆ ಅಂತ ಕ್ಷಣ, ಆ ಕ್ಷಣ ಮನೆಯಲ್ಲೇ ಇದ್ದಾಗ ನಾವು ಪ್ಲಾನ್ ಮಾಡೋದು, ಹಾ ಇವತ್ತಿನ ದಿನ ಹೋಗುವ, ನಾಳೆ ದಿನ ಹೋಗುವ ಅಂತ ಪ್ಲಾನ್ ಮಾಡ್ತಿದ್ವಿ. ಅಂತೂ ರಂಗಭೂಮಿಯ ಮೂಲಕ ಅಂದ್ರೆ ಬೇರೆ ಬೇರೆ ನಾಟಕಗಳ ಮೂಲಕ ಸಾಮಾಜಿಕ ಒಂದು ಪರಿವರ್ತನೆಯೋ ಬದಲಾವಣೆಯೋ ಮಾಡುವುದಕ್ಕೂ ಕೂಡ ಒಂದು ಅವಕಾಶ ಇದೆ ಅಂತ ಹೇಳಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಈಗ ಜಲ ದಿನ ಅಂತೇಳೆಲ್ಲ ಪ್ರಸ್ತಾಪ ಮಾಡಿದ್ವಿ, ಸಾಮಾಜಿಕ ಏನೋ ತೊಂದರೆಗಳಿರ್ತವೆ ಅವುಗಳ ಬಗ್ಗೆಯೂ ಕೂಡ, ತಾಪಮಾನ ಇರೋ ಬಗ್ಗೆ, ಆರೋಗ್ಯದ ಬಗ್ಗೆಯೂ ಕೂಡ ವಿಷಯವನ್ನು ಇಟ್ಟುಕೊಂಡು ನಾಟಕವನ್ನು ಮಾಡುವುದಕ್ಕೆ ಅವಕಾಶ ಇದೆ ಅಂತ. ಆಮೇಲೆ ಈಗ ಈ ಗೀತಕ್ಕನ್ನು ಹೇಳಬೇಕು, 30ನೇ ತಾರೀಕು ಏನಿದೆ ಹೇಳು ಶ್ಯಾಮಣ್ಣ. ಏನ್ ಕೇಳ್ತಾ ಇದ್ದೀರಿ 30ನೇ ತಾರೀಕು ಏನಂತ ನೀವ್ ಕೇಳ್ತಾ ಇದ್ದೀರಾ? ನಮ್ಮ ಏನು ಹಿಂದೂ ಧರ್ಮದ ಪ್ರಕಾರ ನಾವು ತುಂಬಾ ವಿಜೃಂಭಣೆಯಿಂದ ಆಚರಿಸುವ ಹಬ್ಬನೇ ಯುಗಾದಿ. ಓ ಯುಗಾದಿ, ಹೊಸ ವರ್ಷ. ನಾವೇನೋ 1ನೇ ತಾರೀಕು ಜನವರಿ 1ನೇ ತಾರೀಕಿಗೇನು ನಾವು ಆಚರಣೆ ಮಾಡ್ತೇವೆ ಹೌದು, ಆದ್ರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಯುಗಾದಿ ಅನ್ನೋದು ಏನಿದೆ ಅಲ್ಲ, ಇವಾಗ ದೊಡ್ಡ ಹಬ್ಬ ಇದು ನಮ್ಗೆ. ಬಟ್ಟೆ ಬರೆ ಎಲ್ಲ ಖರೀದಿ ಆಗಿದೆ, ಆಗ್ಲೇ ಆಗಿದೆ. ನಾನು ಏನು ಯಾವಾಗ ಬರುತ್ತೆ 30ನೇ ತಾರೀಕು ಯಾವಾಗ ಅಂತ ಕಾಯ್ತಾ ಇದ್ದೇವೆ. ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ಸಂಭ್ರಮ ಪಡ್ತಾ ಇದ್ದಾರೆ, ಯಾವಾಗ ಈ ಹಬ್ಬ ಬರ್ತಾ ಇದೆ ಅಂತ ಮಕ್ಕಳು ಕೂಡ ಕೇಳ್ತಾ ಇದ್ದಾರೆ. ಯುಗಾದಿ ಹಬ್ಬ ಅಂದ್ರೆ ಶಾಮಣ್ಣ ಹೊಸ ವರ್ಷನೇ, ಅಂದ್ರೆ ಪ್ರಕೃತಿಯಲ್ಲೇ ಒಂದ್ ಚೇಂಜಸ್ ಆಗಿರ್ತದೆ, ಮರ ಗಿಡಗಳೆಲ್ಲ ಯುಗಾದಿ ಕಳೆದು ಯುಗಾದಿ ಮತ್ತೆ ಬರುತ್ತಿದೆ ಅಂತ. ಹೌದು, ಪ್ರಕೃತಿಯಲ್ಲೇ ಬದಲಾವಣೆ ಆಗ್ತದೆ, ಮರಗಳೆಲ್ಲ ಬೋಳ್ ಮರಗಳೆಲ್ಲ ಹೂವು ಅರಳಿಸಿ ನಿಲ್ತದೆ. ಅಂದ್ರೆ ನಮ್ಮ ಒಂದು ಹಬ್ಬಗಳಂತಂದ್ರೆ ಪ್ರತಿಯೊಂದು ಈಗ ಪ್ರಕೃತಿ ಜೊತೆಗೆ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತಾ ಇರ್ತೇವೆ. ಯುಗಾದಿ ಹಬ್ಬ ಅಂದ್ರೆ ಮುಖ್ಯವಾಗಿ ಈಗ ಸಂಕ್ರಾಂತಿಗೆ ನಾವು ಎಳ್ಳು ಬೆಲ್ಲ ಹೇಗೆ ಇದರಲ್ಲಿ ಬೇವು ಬೆಲ್ಲವನ್ನ ತಿನ್ಬೇಕು, ಅದು ಬೇವಿನ ಎಳೆ ಚಿಗುರನ್ನ ತಿನ್ಬೇಕಂತೆ. ಕಹಿ ಜಾಸ್ತಿ ಅಂದ್ರೆ ಅದು ಚಿಗುರೇ ತಿನ್ಬೇಕು ಅಂತ ಇದೆ. ಅದು ಜೀವನ ಎನ್ನುವಂತಹದ್ದು ಕಹಿ ಮತ್ತು ಸಿಹಿ ಎರಡು ಮಿಶ್ರಣ ಆಗಿರಬೇಕು. ಆದ್ರೆ ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡಲ್ಲ, ಅದನ್ನ ಸೈಡ್ ತೆಗೆದಿಟ್ಟು ಬೆಲ್ಲನಷ್ಟೇ ತಿನ್ಲಿಕ್ಕೆ ಮಾಡ್ತಾರೆ. ಆದ್ರೆ ಆರಿಸ್ಕೊಳ್ಬೇಕಾದ್ರು ಕೂಡ ಅವ್ರು ಯಾವ್ದು ಕಹಿಯನ್ನ ಸೈಡ್ಗೆ ಇಡ್ತಾರೆ. ಅಂದ್ರೆ ನಾವು ಹೇಳ್ತೇವೆ ಫಸ್ಟ್ ಕಹಿ ಆಗಿರುವಂತದನ್ನ ಫಸ್ಟ್ ತಿನ್ಬೇಕು, ಆಮೇಲೆ ಸಿಹಿ ತಿನ್ಬೇಕು. ಅದು ಕಷ್ಟ ಇದ್ರೆ ಅದೇನಿದ್ರು ಕಹಿ ಇದ್ದಿದ್ದು ನಿನಗೆ ಸಿಹಿ ನಮ್ಗೆ ಅಂತಕೊಂಡು ಮಕ್ಕಳು ಹೇಳ್ತಾರೆ. ಅದಕ್ಕೆ ಗೀತಾ ಸುಲಭ ಉಪಾಯ ಅಂದ್ರೆ ಬೇವು ಬೆಲ್ಲ, ಬೇವು ಲೇಪಿತ ಬೆಲ್ಲವನ್ನು ಕೊಟ್ಟು ಬಿಟ್ರಾಯ್ತು. ಯಾಕಂದ್ರೆ ಕಣ್ಣಿಗೆ ಬೇವು ಕಾಣೋದಿಲ್ಲ, ಅವ ಬೆಲ್ಲ ಅಂತ ತಿನ್ಕೊಂಡ್ಬಿಡ್ತಾರೆ. ಆಮೇಲೆ ಅನಿವಾರ್ಯವಾಗಿ ಜೀವನದಲ್ಲಿ ಬರೀ ಸುಖವನ್ನ ಅಥವಾ ಸಮೃದ್ಧಿಯನ್ನ ಮಾತ್ರ ಒಂದು ಆಶಿಸುವಂತಹದ್ದಲ್ಲ, ಕಷ್ಟಗಳು ಕೂಡ ಬರ್ತವೆ. ಕಷ್ಟವನ್ನು ಕೂಡ ಒಂದೇ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಬೇಕು ಒಂದು ಸಂದೇಶ ಇದರಲ್ಲಿ. ಬಂದಂತಹ ಕಷ್ಟವನ್ನ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ನಮ್ಗೆ ಭಗವಂತ ಧೈರ್ಯ ಕೊಡಬೇಕು ಅನ್ನೋದು ಕೂಡ ಮುಖ್ಯ ಅಲ್ವಾ. ಅಂದ್ರೆ ಮನುಷ್ಯರು ಯಾವಾಗ್ಲೂ ಕೂಡ ಆಶಾವಾದಿ ಆಗಿರಬೇಕು, ಯಾವತ್ತೂ ಕೂಡ ನಿರಾಶ್ರವಾದ ಇರಬಾರದು ಅಂತ. ಅಂದ್ರೆ ಈಗ ಇವತ್ತು ಕಷ್ಟ ಇರಬಹುದು, ನಾಳೆ ಸುಖ ಇರುತ್ತೆ ಎನ್ನುವಂತ ಒಂದು ಆಶಾವಾದ ಮಾಡಬೇಕು. ಹೌದು, ಅಂದ್ರೆ ಎಲ್ಲಾನು ಅಂದ್ರೆ ಬೇವು ಬೆಲ್ಲ ಹೇಗೆ ಸುಖ ದುಃಖ ನೋವು ನಲಿವು ಈಗ ಎಲ್ಲ ಒಟ್ಟಿಗೆ ಇರಬೇಕು ಅಂತ. ಅಂದ್ರೆ ಕಳೆದ 1 ತಿಂಗಳಿನಿಂದ ನಾನು ನೋಡ್ತಾ ಇದ್ದೇನೆ, ನಮಗೆ ಯುಗಾದಿ ಅಂತ ಹೇಳಿ ದಿನಾಂಕ ನೋಡ 30ನೇ ತಾರೀಕು ಅಂತ ಹೇಳಿದ್ರು ಕೂಡ ಪ್ರಕೃತಿಯಲ್ಲಿ ಈ ಬದಲಾವಣೆ ನಾವು ಗಮನಿಸ್ತಾ ಇದ್ದೀವಿ. ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಲ್ಲಿ ಕೂಗಿಲೆ ಕೂಗುದು ಕೇಳ್ತಾ ಇರ್ತದೆ, ಮಲಗಿದಲ್ಲೇ ಕೂಗುದು ಕೇಳುತ್ತೆ. ಮತ್ತೆ ಎಲ್ಲ ಚಿಗುರುಗಳು ಕಾಣ್ತಾ ಇರೋದು, ಈ ಮೇ ಫ್ಲವರ್ ಅಂತೆಲ್ಲ ಇದೆ, ಹೂವು ಬಿಡುವಂತಹದ್ದು ಎಲ್ಲವೂ ಕೂಡ ಪ್ರಕೃತಿಯು ಕೂಡ ಒಂದು ಸಂಭ್ರಮ ಪಡುವಂತ ಒಂದು ಸಮಯ ಅಂತ. ಅದು ಕೋಗಿಲೆ ಕೂಗ್ತಾ ಇದ್ರೆ ಒಂದ್ ಕ್ಷಣ ನಮ್ಗೆ ಏನು ಎಷ್ಟೊಂದು ಆನಂದ ಅಲ್ಲ ಶಾವಣ್ಣ ನೋಡಿ, ಅದು ಕೂ ಕೂ ಅಂದ್ರೆ ಕೂಗ್ತದೆ. ಹೌದು, ಕೆಲವರು ಹಿಂದಿನವ್ರು ಹೇಳೋ ಮಾತಿದೆ ಏನ್ ಗೊತ್ತಾ, ಕೋಗಿಲೆ ಕೂಗಿದ್ರೆ ಮಳೆ ಬರ್ತದೆ ಅಂತ. ಕೆಲವೊಂದ್ ಕಡೆ ಮಳೆನೂ ಬೀಳ್ತಾ ಇದೆ ಅಲ್ವಾ, ಮಳೆ ಬರ್ತಾ ಇದೆ. ಮತ್ತೆ ಶಾಮಣ್ಣ, ಈ ಯುಗಾದಿ ಅಂತಂದ್ರೆ ಇಲ್ಲಿ ಅಷ್ಟೇ ಅಲ್ಲದೆ ಬೇರೆ ಕಡೆನೂ ಆಚರಿಸ್ತಾರೆ ಬೇರೆ ಬೇರೆ ಹೆಸರಿನಿಂದ. ಮತ್ತೆ ಬೇರೆ ದೇಶಗಳಲ್ಲಿ ಈ ಸಮಯದಲ್ಲಿ ಬೀದಿ ಬದಿಗಳಲ್ಲೆಲ್ಲ ಮರಗಿಡಗಳಿಗೆ ಹೂವು ಅರಳುತ್ತಂತೆ. ಅದು ಪೂರ್ತಿ ಇಡೀ ಒಂದು ಆಕಾಶನೇ ಮುಚ್ಚುವಷ್ಟು ಆ ರೀತಿ ಆಗ್ತದಂತೆ ಅಲ್ಲಿ. ಅದನ್ನ ಒಂಥರ ಹಬ್ಬದ ರೀತಿನೇ ಆಚರಣೆ ಮಾಡ್ತಾರಂತೆ ಶಮಣ. ನೋಡಿ, ನೈಸರ್ಗಿಕವಾಗಿ ಅವರು ಯಾವ ತರ ಆಚರಣೆ ಮಾಡ್ತಾರಲ್ವಾ, ಅಂದ್ರೆ ಎಲ್ಲಿವರೆಗೆ ಹೂ ಬಿಟ್ಟು ಅರಳಿ ನಿಂತಿರುತ್ತೋ ಅಲ್ಲಿವರೆಗೂ ಅವರ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ. ಮತ್ತೆ ಅಲ್ಲೇ ಫೋಟೋ ಶೂಟ್ ಅಂತೆ ಏನಾದ್ರು ಪಿಕ್ನಿಕ್ ಮತ್ತೆ ಏನೇ ಕಾರ್ಯಕ್ರಮ ಆಗಿರ್ಲಿ ಅಲ್ಲೇ ಹೋಗಿ ಆಚರಣೆ ಮಾಡ್ತಾರಂತೆ ಶಮಣ್ಣ. ಈ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಯನ್ನ ಗಮನಿಸುವಂತಹ ಮನಸ್ಸು ನಮ್ಮದಾಗಿರ್ಬೇಕು ಅಷ್ಟೇ. ನಾವು ಸಾವಿರ ಯೋಚನೆಗಳನ್ನ ತಲೆಯಲ್ಲಿ ತುಂಬಿಸಿಕೊಂಡು ಏನ್ ಹೊಸ ವರ್ಷ ಏನ್ ಬರ್ತದೆ ಹೋಗ್ತದೆ ಅಂತ ಯೋಚನೆ ಮಾಡ್ತಾ ಏನೂ ಬರುವುದಿಲ್ಲ ಏನೂ ಆಗುವುದಿಲ್ಲ ಅಂತ. ಆದ್ರೆ ನಾವು ಅದನ್ನ ಗ್ರಹಿಸಬೇಕು, ಅದನ್ನ ಅನುಭವಿಸಬೇಕು, ಅವಾಗ ಮಾತ್ರ ಹೊಸ ವರ್ಷಕ್ಕೊಂದು ಅರ್ಥ ಬರ್ತದೆ. ಅದೇ ಈಗಿನ ಕಾಲದಲ್ಲಿ ನಾವೆಲ್ಲರೂ ಆತರ ಅದೇ ನಾವು ಹಿಂದೆ ಸ್ವಲ್ಪ ಹಿಂತಿರುಗಿ ನೋಡ್ಲಿಕ್ಕೆ ಹೋದ್ರೆ ಹಿಂದಿನ ಕಾಲದವ್ರು ಎಷ್ಟೊಂದು ಸಂಭ್ರಮ ಪಡ್ತಿದ್ರಲ್ವ ಶಾಮಣ್ಣ. ಹೌದು, ಒಂದ್ ಹಬ್ಬ ಬಂತಂದ್ರೆ ಅವ್ರದ್ದು ತಯಾರಿ ಎಷ್ಟು ದಿನದ ಹಿಂದೆ ನಡೀತಾ ಇರ್ತಿತ್ತು ಅಲ್ವಾ. ಆದ್ರೆ ಈಗ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ. ಈಗ ರೂಪಕ್ಕೆ ಹೇಳಿದಾಗೆ ಯುಗಾದಿ ಅನ್ನುವಂತಹ ಕೆಲವು ಪ್ರದೇಶಗಳಲ್ಲಿ ಈಗ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಚರಣೆಯಲ್ಲಿದ್ರೆ ಕೇರಳ ತಮಿಳುನಾಡುಗಳಲ್ಲಿ ವಿಶು ಅಂತ ಆಚರಣೆ ಮಾಡ್ತಾರೆ. ಅದು ಸೌರಮಾನ ಯುಗಾದಿ ಅಂತ, ಇನ್ನೊಂದು 15 ದಿವಸ ಬಿಟ್ಟು ಬರ್ತದೆ. ಈಗ 14-13 ತಾರೀಕಿನ ಅಂದಾಜಿಗೆ ಬರುವಂತಹದ್ದು ಅದು ಕೂಡ ಯುಗಾದಿ. ಇದು ಚಾಂದ್ರಮಾನ ಯುಗಾದಿ, ಅದು ಸೌರಮಾನ ಆಚರಣೆ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಏಪ್ರಿಲ್ ಮೊದಲ ವಾರದಲ್ಲಿ ಈ ಅಂಧತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಸಪ್ತಾಹ ಕೂಡ ಬರ್ತದೆ, 7 ದಿವಸಗಳ ಕಾರ್ಯಕ್ರಮ. ಈ ಅಂಧತ್ವ ಎನ್ನುವಂತಹದ್ದು ಯಾಕಾಗಿ ಬರ್ತದೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಸಪ್ತಾಹ ಇದು. ಚಿಕ್ಕ ಮಗುವಾಗಿದ್ದಾಗಲೇ ಅಂಧತ್ವ ಬರಬಹುದು, ಹುಟ್ಟಿನಿಂದಲೇ ಬರಬಹುದು, ತಾಯಿಯಿಂದ ಗರ್ಭದಲ್ಲಿದ್ದಾಗಲೇ ಬರಬಹುದು. ಹಾಗೆ ಆನಂತರದ ದಿವಸಗಳಲ್ಲಿ ನಾವು ಹೆಚ್ಚು ಮೊಬೈಲ್ ನೋಡುವಂತಹದ್ದು ಅಥವಾ ಯಾವುದು ಈ ಪಟಾಕಿ ಅಂತ ಒಂದು ಇದು ಅನಾಹುತಗಳಾಗಬಹುದು ಅಥವಾ ಕಣ್ಣಿಗೆ ಯಾವುದೇ ಒಂದು ಚುಚ್ಚುವಂತಹ ವಸ್ತುಗಳು ಸೇರ್ಕೊಂಡಾಗಲೂ ಕೂಡ ಅಂಧತ್ವ ಬರಬಹುದು. ಅಥವಾ ಪೋಷಕಾಂಶಗಳ ಕೊರತೆ ಇದ್ದಾಗ ವಿಶೇಷವಾಗಿ ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಅಂತೆಲ್ಲ ಇದೆಯಲ್ಲ, ಇವುಗಳ ಕೊರತೆಯಿಂದಲೂ ಕೂಡ ಅಂಧತ್ವ ಬರಬಹುದು ಅಂತ. ಹೌದು ಶಾಮಣ್ಣ. ಮತ್ತೆ ಕೆಲವೊಂದು ಈಗ ನಾವು ಒಂದು ಸಣ್ಣ ಪುಟ್ಟ ತಲೆನೋವಿಗೆ ಜ್ವರಕ್ಕೆ ಮಾತ್ರೆ ತಗೊಳ್ತೀವಲ್ಲ, ಅದರಿಂದನೂ ಕೂಡ ಅಂಧತ್ವ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಔಷಧಿ ಮದ್ದು ಮಾಡೋದಿದ್ರೂ ಕೂಡ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ತಗೋಬೇಕು, ಸ್ವಯಂ ವೈದ್ಯ ಪದ್ಧತಿಯನ್ನ ಮಾಡಬಾರದು ಅಂತ. ಅಂತೂ ಯುಗಾದಿಗೆ ತಯಾರಿ ಮಾಡ್ತಾ ಇದ್ರಿ. ಹೌದು ಹೌದು, ಶಾಮಣ್ಣ ಬರ್ರಿ ಹಬ್ಬಕ್ಕೆ, ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡುವ. ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡಿದ್ರೇನೆ ಅದೊಂದು ಖುಷಿ. ಹಬ್ಬಕ್ಕೆ ಒಂದು ಮೊನ್ನೆ ಸಂತೆಗೆ ಹೋಗಿದ್ದೆ, ದೊಡ್ಡ ದೊಡ್ಡ ಕಲ್ಲಂಗಡಿ ಇತ್ತಲ್ಲ, ಒಂದು ಕಲ್ಲಂಗಡಿ ತಂದು ಇಟ್ಕೊಂಡಿದ್ದೀನಿ. ಈಗ ಕಲ್ಲಂಗಡಿನ ತಿನ್ನುವ. ನಮ್ಮನೇಲೂ ಮಾವಿನ ಹಣ್ಣಾಗಿದೆ ಶಾಮಣ್ಣ. ಮುಂಚೆನೆ ಮಾವಿನಕಾಯಿ ಆಗಿತ್ತು, ಈಗ ಹಣ್ಣಾಗೋ ಸಮಯ ಬಂದಿದೆ. ನಾನಂತೂ ಮಾರ್ಕೆಟಿಂದ ತಗೊಂಡ್ಬಂದೆ ನೋಡಿ ಶಾಮಣ್ಣ, ನಿನ್ನೆ ಅಲ್ಲ ಮಾವಿನಣ್ಣು ತಗೊಂಡ್ಬಂದಿದ್ದೀನಿ. ಮಾವಿನಣ್ಣು ಎಷ್ಟಂತ? 400 ರೂಪಾಯಿ ಡಜನ್. ಆದ್ರೂ ಹಣ್ಣು ತಿನ್ಬೇಕಲ್ಲ, ಮಾವಿನಕಾಯಿ ಆದ್ರೂ ತಿನ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಖರೀದಿ ಮಾಡಿ ಬಂದಿದ್ದೀನಿ. ಸದ್ಯಕ್ಕಂತೂ ಕಲ್ಲಂಗಡಿ ಇದೆ, ಸರಿ ಅದನ್ನೇ ತಿನ್ನೋಣ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಗೀತಾ ಪಾಲೇಕರ್ ಹಾಗೂ ರೂಪಾಗೌಡ. ಈಗ ಕೇಳಿ ಸಿದ್ದಾಪುರ ತಾಲೂಕಿನ ಆಡುಕಟ್ಟೆಯ ಜಯಂತ್ ಧರ್ಮ ನಾಯ್ಕ್ ಅವರ ಮಿಶ್ರ ಕೃಷಿ ಅನುಭವ. ಜಯಂತ್ ಧರ್ಮನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಿದ್ದಾಪುರ ತಾಲೂಕು ಆಡುಕಟ್ಟೆ ಗ್ರಾಮದವರು, ನೀವು ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ, ಏನೇನು ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ರಿ ನೀವು? ಸರ್, ನಾವು ಮೊದಲೇ ಗಾರೆ ಕೆಲಸ ಮಾಡ್ತಿದ್ವಿ 2009. ನಮ್ಮ ತಂದೆಯವರು ಯಾವುದೋ ಒಂದು ಜಮೀನು ವ್ಯವಹಾರದಲ್ಲಿ ತೀರ್ಕೊಂಡ ನಂತರ ಆ ಕೆಸಿಗೋಸ್ಕರ ಕಾರವಾರಕ್ಕೆ ಹೋದಾಗ ಅಲ್ಲಿ ನಾವು ಮೊದಲೇ 300-400 ರೂಪಾಯಿ ಸಂಬಳಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ನಂತರ ನಮ್ಮ ತಂದೆಯವರು ಮನೆಯಲ್ಲಿ ಒಂದು ಎಕರೆಯಲ್ಲಿ 10-12 ಚೀಲ ಭತ್ತ ಬೆಳೀತಿದ್ರು. ಜಮೀನು ಇತ್ತು 2.5 ಎಕರೆ, ಅದರಲ್ಲಿ ಆದರೆ ಅಷ್ಟೇ ಆಗಿತ್ತು ನಮ್ಮದು ಬೆಳೆ ಬೆಳೀತಿರೋದು. ಕಾರವಾರಕ್ಕೆ ನಾವು ಕೆಸಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋದಾಗ ಅಲ್ಲಿ ಕಬ್ಬಿನಲ್ಲಿ ಕುಡಿಯೋಕೆ ಹೋದಾಗ ಅವರು ಅವ್ರ ಹತ್ರ ಕೇಳಿದೆ, ಅಲ್ಲಿ ಕಬ್ಬಿನಲ್ಲಿ ಮಾರೋರ ಹತ್ರ ನಾವು ಕೇಳಿದ್ವಿ ಕಬ್ಬು ಎಲ್ಲಿಂದ ತರ್ತೀರಿ ಅಂತ. ಆವಾಗ ಶಿಸ್ತಿ ಸಿದ್ದಾಪುರ ಹೊನ್ನಾವರ ಕುಮಟದಿಂದ ಕಬ್ಬು ತರ್ತೀವಿ ಅಂತ ಹೇಳಿದರು. ಕೊನೆಗೆ ನಾವು ಬೆಳೆದ್ರೆ ತಗೊಳ್ತೀರ ಅಂತ ಕೇಳಿದ್ವಿ. ಅಡ್ಡಿಲ್ಲ ಮಾಡ್ರಿ ನಾವು ತಗೊಳ್ತೀವಿ ಅಂದ್ರು. ಆವಾಗ ನಾನು ಇಲ್ಲಿ ಬಂದು ನಾ ಗಾರೆ ಕೆಲಸಕ್ಕೆ ಹೋಗಕ್ ಆಗ್ತಾ ಇರಲ್ಲ ಆ ವರ್ಷ, ಈ ನಮ್ಮ ತಂದೆಯವ್ರು ಹಿಂಗಾಗಿದ್ದ ಕೈಗೆ. ಮನೆಯಲ್ಲೇ ಸ್ವಲ್ಪ ಈ ಧರ್ಮಸ್ಥಳ ಸಂಘದಲ್ಲಿ ಒಂದು ಸ್ವಲ್ಪ ಸಾಲ ತಗೊಂಡು ಕಬ್ಬಿನ ಬೀಜ ತಗೊಂಡು ಕಬ್ಬು ಹಾಕಿ ಕೊನೆಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ. ಅವ್ರ ಹತ್ರ ಕಬ್ಬು ಒಂದು 6,000 ಕಬ್ಬು ತಗೊಂಡ್ರು 16 ರೂಪಾಯಿ ಕಬ್ಬು ರೇಟಿ ನಂಗೆ. ಆವಾಗ ನಂಗೆ ಕಬ್ಬಿನ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಆ ನಂತರ ಕಬ್ಬಿನಲ್ಲಿ ಒಂದೇ ನನಗೆ ಜೀವನ ಮಾಡಕ್ ಆಗ್ಲಿಲ್ಲ. ವರ್ಷಕ್ಕೆ ಲಾಸ್ಟಿಗೆ ಬೆಳೆ ಆತ ಅಂತೇಳಿ ಕೊನೆಗೆ ಗದ್ದೆ ಕೊಯ್ದ ನಂತರ ನಾವು ಅಕ್ಟೋಬರ್ ಲಾಸ್ಟ್ ಗದ್ದೆ ಕೊಯ್ದು ನವಂಬರ್ ಅಲ್ಲಿ ಮೂಲಂಗಿ ಬಿತ್ತೆ. 40 ದಿವಸದ ಬೆಳೆ ಸರ್ ಅದು. ಮೂಲಂಗಿ ಬೆಳೆದ ನಂತರ ಅದು 40 ದಿವಸಕ್ಕೆ ಕಿತ್ತಾದ ನಂತರ ಕೊನೆಗೆ ಮತ್ತೇನ್ ಮಾಡೋದು ಅಂತೇಳಿ ಬಂದಾಗ ಜೋಳ ಬೆಳಿಬೇಕು ಅಂತೇಳಿ ಅನಿಸ್ತು. ಅದು ಸರ್ 90 ದಿನದ ಬೆಳೆ. 90 ದಿನ ಅಂದ್ರೆ 65-70 ದಿವಸಕ್ಕೆ ಅದು ತಿನ್ನಕ್ ಬರ್ತೈತೆ ಆ ಜೋಳ. ಜೋಳ ಎಕ್ಸ್ಟ್ರಾ ಹಿಂಗೆ ಮಾರಿದ್ರೆ ನಮ್ದು 1 ಎಕರೆಯಲ್ಲಿ ಅದರಲ್ಲಿ ಪ್ರಾಫಿಟ್ 25 ಕ್ವಿಂಟಲ್ ಇಂದ 28 ಕ್ವಿಂಟಲ್ ಬರ್ತೈತಿ. 1,500 ರೂಪಾಯಿ ಹಿಡಿದ್ರು ಅದು ನಮ್ಗೆ ಅದು ಪ್ರಾಫಿಟ್ ಕಾಣಲ್ಲ. ಅದಕ್ಕೆ ನಾ ಜಾತ್ರೆ ಅಲ್ಲಲ್ಲಿ ಹೋಗಿ 1 ಕುಂಡಿಗೆ 20 ರೂಪಾಯಿ ನಂಗೆ ಜಾತ್ರೆ ಮಾರಾಕಿಡಿದೆ. ಅದೇ ವರ್ಷ ಮನ್ ಮನೇಲಿ ಒಂದು ಫಂಕ್ಷನ್ ಆಯ್ತು. ಒಂದೇ ಗದ್ದೆ ಒಳಗೆ ಒಂದೇ ದಿವಸ 9,500 ಜೋಳ ವ್ಯಾಪಾರ ಆಯ್ತು. ಅವತ್ತು 10 ರೂಪಾಯಿ ಹಂಗೆ ಮಾರಿದ್ರು 95,000 ರೂಪಾಯಿ ವ್ಯಾಪಾರ ಅವತ್ತು ಒಂದೇ ದಿವಸ ಆಯ್ತು ನಂಗೆ. ಅದರಲ್ಲೇ ಲಾಭ ಉಂಟು ಅಂತೇಳಿ ಅದನ್ನು ಮಾಡ್ತಾ ಬಂದೆ. ಅದನ್ನು ಮಾಡ್ತಾ ಬಂದ ನಂತರ ನನಗ ರೇಷ್ಮೆ ಕೃಷಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಂದ್ರೆ ಮನೆಯಲ್ಲಿ ಕೆಲಸಕ್ಕೆ ಎಲ್ಲಿ ಹೋಗಕ್ಕಾಗಿಲ್ಲ. ಆವಾಗ ರೇಷ್ಮೆ ಮಾಡಿದೆ 1/2 ಎಕರೆ. ಅದ್ರ ಮಧ್ಯ ಅಡಿಕೆ ಗಿಡ ಹಚ್ಚಿದೆ. ಇವತ್ತು ಅಡಿಕೆ ಗಿಡ ರೇಷ್ಮೆ ಇವ 4 ಬೆಳೆ ರೇಷ್ಮೆ ಮಾಡ್ತೀನಿ. ಆದ್ರೆ ಸರ್ಕಾರಿ ಗೊಬ್ಬರ ಹಾಕಿ ಫುಲ್ಲು ಮಾಡಿದೆ. ಮಾಡಿದಾಗ 100 ಮಟ್ಟೆ ಮೇಸಾಡ್ ಸೊಪ್ಪು ಅಂತು. ಆದ್ರೆ ಇಳುವರಿ ಮಾತ್ರ ನನಗೆ ಸಿಕ್ಕಿದ್ದು 55-60 ಕೆಜಿ. ಆ ನಂತರ ನಮ್ಮ ಮನೆಯಲ್ಲಿ ಈಗ ಈ ನಿರಂತರ ಬುಕ್ನಲ್ಲೆಲ್ಲ ಬಂತು. ಈ ಹೈನುಗಾರಿಕೆ ಒಳಗೆ ಗೋಮೂತ್ರದಿಂದ ಅದು ಇಳುವರಿ ಚೆನ್ನಾಗಿ ಬರ್ತಿದಂತೆ. ಅದೇ ರೇಷ್ಮೆ ಗಿಡಕ್ಕೆ ನಾನು ಗೋಮೂತ್ರ ದಿವಸ ಬೆಳಿಗ್ಗೆ 12 ಲೀಟರ್ ಸಿಗೋದು ನಮ್ದು. 12 ಲೀಟರ್ ಒಂದು ಬ್ಯಾರ್ಲಿಗೆ ಹಾಕಿ ರೇಷ್ಮೆ ಗಿಡಕ್ಕೆ ಹಾಕಿ ಬೆಳೆ ಮಾಡಿ ನೋಡಿದೆ. ಆವಾಗ ಸೊಪ್ಪು ಜಾಸ್ತಿ ಬರಲಿಲ್ಲ. ಆದ್ರೆ 40 ಮೊಟ್ಟೆ ಇಟ್ಟೆ 100 ಮೊಟ್ಟೆ ಇಡೋ ಪ್ಲಾಟಲ್ಲಿ. 39.5 ಕೆಜಿ ಗೂಡು ಬಂತು ರೇಷ್ಮೆ ಗೂಡು. ಆವಾಗ ಅದರಲ್ಲೇ ಲಾಭ ಉಂಟು ಅಂತೇಳಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಬೆಳೆ ಕಡಿಮೆ ಮಾಡಿದ್ರು ಮೊಟ್ಟೆ ಕಡಿಮೆ ತಗೊಳ್ತೀನಿ, ಇಳುವರಿ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಈಗ 70 ಮೊಟ್ಟೆ 60 ಕೆಜಿ, ಈಗ 2,000 ರೂಪಾಯಿ ರೇಟ್ ಸರ್. ಹೋದ ಈಗ ಮೊನ್ನೆ ಕೊಟ್ಟು ಈಗಲೂ ರೇಷ್ಮೆ ಉಂಟು ನಮ್ಮನೇಲಿ. ಆದರೆ ಪ್ಲಾಟು ಕಡಿಮೆ ಸೊಪ್ಪು ಇಳುವರಿ ಕಾಣ್ತೈತಿ, ಆದರೆ ಕ್ವಾಲಿಟಿ ಚೆನ್ನಾಗಿ ಬರ್ತೈತಿ, ರೇಷ್ಮೆ ಚೆನ್ನಾಗಿ ಬರ್ತಾ ಇದೆ. ಈಗ ಬೇರೆ ಬೇರೆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ತುಂಡು ಭೂಮಿ ಹಿಂಡು ಬೆಳೆ ಅಂತ ಒಂದು ಯೋಜನೆ ಇದೆ. ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಈಗ ರೈತರು ಭತ್ತವನ್ನ ಅಥವಾ ಯಾವುದೇ ಒಂದು ಬೆಳೆಯನ್ನ ಬೆಳೆಯುವುದರ ಬದಲಿಗೆ ಬೇರೆ ಬೇರೆ ಬೆಳೆಯನ್ನ ಬೇರೆ ಬೇರೆ ಒಂದು ಕಸುಬನ್ನ ಸೇರಿಸಿಕೊಳ್ಳುವಂತಹ ಒಂದು ಅಗತ್ಯ ಏನು, ಅದರ ಒಂದು ಅನಿವಾರ್ಯತೆ ಏನು? ಹೌದು ಸರ್, ನಮಗೆ ಒಂದು ಈ ಕಬ್ಬು ಒಂದೇ ಬೆಳೆದ್ರೆ 12 ತಿಂಗಳಿನ ತಲೆಗೆ ಅದು ಒಂದು ಇನ್ಕಮ್ ನಮ್ಗೆ ಸಿಗೋದು. ಈಗ ದಿವಸ ಜೀವನ ಮಾಡಲಿಕ್ಕೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂದಮೇಲೆ ತಿಂಗಳಿಗೆ ಒಂದು ಏನಾದ್ರು ಒಂದು ಇನ್ಕಮ್ ಬೇಕೇ ಬೇಕು. ತಿಂಗಳ ನಮ್ದು ಒಂದು 100 ಲೀಟರ್ ಹಾಲು ಕೊಡ್ತೀವಿ, ಅದರಲ್ಲಿ ತಿಂಗಳ 4,000-5,000 ರೂಪಾಯಿ ಹಾಲು ದುಡ್ಡು ಬರ್ತೈತಿ ದಿವಸದ ಖರ್ಚಿಗೆ. ಹಿಂಗೆ ಅದರ ನಂತರ ಮೂಲಂಗಿ 40 ದಿವಸದ ಬೆಳೆ, ಆ ಥರ ಹಿಂಗೆ ನಮ್ಗೆ ಜೀವನಕ್ಕೆ ಉಪಯೋಗ ಆಗಂಗೆ ಮಾಡ್ಕೊಳ್ತಾ ಬಂದು. ಹಂಗೆ ಗೇರ್ ಗಿಡ ಒಂದು 80 ಗಿಡ ಕುಮಟ ಹೋಗಿ ಒಂದು 80 ಗೇರ್ ಗಿಡ ತಂದು ಹಾಕಿ ಸುತ್ತ ರೇಷ್ಮೆ ಪ್ಲಾಟ್ ಸುತ್ತ. ಅದು ಇವತ್ತು ಒಂದು 2 ಕ್ವಿಂಟಲ್ ಗೇರ್ ಬೀಜ ಬರ್ತೈತಿ. ಹಿಂಗೆ ಅಂದ್ರೆ ಅಲ್ಲಿಂದಲ್ಲಿಗೆ ವರ್ಷ ಪೂರ್ತಿ ಒಂದಲ್ಲ ಒಂದು ಬೆಳೆಯನ್ನು ನಿಮ್ಗೆ ಆದಾಯ ಸರ್ ಎಲ್ಲದು ಯಾವ್ದ್ರಲ್ಲೂ ಒಂದು ಅನುಕೂಲ ಆಗ್ತೈತಿ. ಈ ವರ್ಷ ಆಗ 12 ಚೀಲ ಆಗ ಭತ್ತ ಬೆಳೆಯಲ್ಲಿ ಇದ್ದಿದ್ದು ಇವತ್ತು 6 ಲಕ್ಷ ರೂಪಾಯಿ ಇನ್ಕಮ್ ವರ್ಷಕ್ಕೆ ಒಂದು ವರ್ಷದ ಲೆಕ್ಕ ತೆಗೆದ್ರೆ 6 ಲಕ್ಷ ರೂಪಾಯಿ ತೆಗಿತಾ ಇದ್ದೀನಿ. ಇನ್ನು ಅಡಿಕೆ ಪೈರು ಬರ್ತೇ ಇಲ್ಲ, ಅಡಿಕೆ ಬಂದ ನಂತರ 10 ಲಕ್ಷ ರೂಪಾಯಿ ವ್ಯವಹಾರ ಯೋಜನೆ ಬರಬಹುದು ಅನ್ನೋದು ನನ್ನ ನಿರೀಕ್ಷೆ ಇದೆ ಸರ್. ಬಹಳ ಖುಷಿಯಲ್ಲಿ ಹೇಳ್ತಾ ಇದ್ರಿ, ಕೃಷಿ ಮಾಡಿದ್ರೆ ಏನು ನಷ್ಟ ಇಲ್ಲ ಅಂತ ಹೇಳಿ. ಕೃಷಿ ಮಾಡಿದ್ರೆ ನಷ್ಟ ಇಲ್ಲ ಸರ್, ಅಂದ್ರೆ ಒಂದು ಬೆಳೆ ಏನಾದ್ರು ಫೇಲ್ ಆಗ್ಲಿಲ್ದಂಗೆ ನಾವು ಐತಿಹಾಸಿಕ ಹೋಗಬಾರ್ದು. ರಾಸಾಯನಿಕ ಮೇಲೆ ಐತಿಹಾಸಿಕ ಹೋದ್ರೆ ನಂದೇ ಸಾಕ್ಷಿ, 100 ಮಟ್ಟಿ 100 ಕೆಜಿ ಮಾಡಬಹುದು ಅನ್ನೋದು ಈಗ ಇದರಲ್ಲೇ ನಮ್ಗೆ ಗೊತ್ತಾಗ್ತೈತಿ. ಸ್ವಲ್ಪ ಈ ಮಣ್ಣಿನ ಒಂದು ನಿರ್ವಹಣೆಯ ಬಗ್ಗೆ ಹೇಳಿಗ. ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬೇಕು ಅಂದ್ರೆ ಅದಕ್ಕೆ ಹಟ್ಟಿ ಗೊಬ್ಬರ ಅಥವಾ ದಡ್ಡಿ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಜೊತೆಗೆ ಆ ಮಣ್ಣು ಪರೀಕ್ಷೆಯನ್ನು ಕೂಡ ಕೆಲವೊಂದು ಕಡೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬರ್ತದೆ. ನೀವು ಮಣ್ಣಿನ ಒಂದು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ರಿ? ಹೌದು ಸರ್, ನಾವು 1 ಎಕರೆಗೆ 5 ಕ್ವಿಂಟಲ್ ಸುಣ್ಣ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಮಣ್ಣು ಪರೀಕ್ಷೆಗೆ ಒಯ್ದಿದ್ದು ಫ್ರೀ ಅದು ಬರ್ತದೆ ಸರ್. ಅವರು ಒಯ್ದು ತಗೊಂಡು ಬಂದಾಗ ನಿಮ್ಮ ಮಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇದೆ, ಸುಣ್ಣ ಇದು ಮಾಡ್ರಿ ಅಂದ್ರೆ ಈ 1 ಎಕರೆ ಎಲ್ಲದಕ್ಕೂ ಅದು ಇದ್ದಿದೆ 2.5 ಎಕರೆ, ಒಂದು 10-15 ಚೀಲ ತಂದು ಕೊಡ್ತಾ ಇದೀವಿ ಸರ್. ಅದಕ್ಕೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಕೊಡ್ತಾ? ಹೌದು ಸರ್, ಮಣ್ಣು ಪರೀಕ್ಷೆ ಆಧಾರ 5 ಕ್ವಿಂಟಲ್ ಕೊಡ್ಬೇಕಂತ ಬಂದಿದ್ರು, ನಾವು 10 ಕ್ವಿಂಟಲ್ ಸುಣ್ಣ ಕೊಟ್ಟಿವಿ ಸರ್ 2 ಎಕರೆ. ಅಂದ್ರೆ ಮಣ್ಣಿಗೆ ಸುಣ್ಣ ಕೊಡುವುದರಿಂದಾಗಿ ಯಾವ ರೀತಿ ಬದಲಾವಣೆ ಆಗಿದೆ ನಿಮಗೆ ಇಳುವರಿಯಲ್ಲಿ? ಹೌದು ಸರ್, ಎಲೆ ದಪ್ಪ ಬರ್ತೈತಿ ನಮ್ಮ ರೇಷ್ಮೆದು, ಜೋಳನೂ ಆಗಿದೆ, ಇಳುವರಿ ಬರ್ತೈತಿ. ಮೊದಲು 22-25 ಕ್ವಿಂಟಲ್ ಬರೋದು, ಈಗ ಅದೇ ಜಾಗದಲ್ಲಿ 30 ಕ್ವಿಂಟಲ್ ತೆಗಿತೀವಿ ಸರ್ 1.5 ಪ್ಯಾಕೆಟ್. ಸ್ವಲ್ಪ ಈಗ ರೇಷ್ಮೆ ಕೃಷಿಯ ಬಗ್ಗೆ ಹೇಳಿ, ವಿಶೇಷವಾಗಿ ಹಿಪ್ಪು ನೇರಳೆ ಒಂದು ಕೃಷಿಯನ್ನು ಯಾವ ರೀತಿ ಮಾಡ್ತಾ ಇದ್ರಿ, ಅದರ ಒಂದು ನಿರ್ವಹಣಾ ಕ್ರಮಗಳು ಅಂದ್ರೆ ಏನೇನು ಮಾಡಬೇಕಾಗ್ತದೆ? ರೇಷ್ಮೆ ಅಂದ ಕೂಡಲೇ ನಾವು ಯಾವುದೇ ಗುಟ್ಕ ಯೂಸ್ ಮಾಡಂಗಿಲ್ಲ ರೇಷ್ಮೆ ಬೆಳೆ ಮಾಡೋರು, ಅಲ್ಲ ಮತ್ತೊಂದು ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಮತ್ತೊಬ್ರು ಮನೆ ಪ್ಲಾಟಲ್ಲಿ ಕೆಮಿಕಲ್ ಹೊಡೆದಾಗ ಆ ಪ್ಲಾಟಿಗೂ ಹೋಗ್ಬಾರ್ದು ನಾವು, ಅದು ಅತಿ ಮುಖ್ಯ. ನಾವೇನಪ್ಪ ಅಂದ್ರೆ ನಮ್ದು ನಾವು ಯಾವುದೇ ನಿರ್ವಹಣೆ ಮಾಡೋದಾದ್ರೂ ನಾವು ನಮ್ಮ ಮನೇಲೇ ಇರಬೇಕು. ಮತ್ತೊಬ್ರು ಯಾರು ಕಳೆನಾಶಕ ಹೊಡೆದು ಬಂದ್ರು, ಕೆಮಿಕಲ್ ಯಾವುದೇ ಹೊಡೆದು, ಅವ್ರಿಗೆ ಟ್ಯಾಂಕ್ಸ್ ಕೊಟ್ಟು ಬಂದ್ರು ನಮ್ಮ ಬೆಳೆ ಕಳ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಹೌದು, ಅವ್ರು ತೋಟಕ್ಕೆ ಹೊಡೆದ್ರು ಸಮಸ್ಯೆ ಇರ್ತೈತಿ. ಆದ್ರೆ ನಾವು ಜವಾಬ್ದಾರಿ ನಮ್ಮಲ್ಲಿ ಇರ್ತೈತಿ ಸರ್. ಅದು ಸ್ವಲ್ಪ ಹೇಳಿಗ, ಈಗ ಈ ರೇಷ್ಮೆ ಮುಖ್ಯವಾಗಿ ರೇಷ್ಮೆ ಹುಳಗಳನ್ನ ಸಾಕುವಂತಹದ್ದಾಗ್ಬೋದು ಅಥವಾ ಈ ಹಿಪ್ಪುನೇಳೆ ಗಿಡವನ್ನ ಸಾಕುವಂತಹದ್ದು, ಇದರಲ್ಲಿ ಏನೇನು ಸಮಸ್ಯೆಗಳೆಲ್ಲ ಬರ್ತವೆ? ಹಿಪ್ಪುನೇಳೆ ಸೊಪ್ಪಿಗೆ ಸರ್ ಇದು ಎಲೆ ಚುಕ್ಕಿ ರೋಗ, ಬೂದಿ ರೋಗ, ಅದಕ್ಕೆಲ್ಲ ಮೆಡಿಸಿನ್ ಹೊಡಿತಾರಂತೇಳಿ ಎಲ್ಲ ಅದಕ್ಕೂ ಮಾಡಲೇಬೇಕು. ಆದರೆ ಒಂದು ಮೊಟ್ಟೆ ಇಡೋದಕ್ಕಿಂತನೂ ಒಂದು ತಿಂಗಳ ಪೂರ್ವದಲ್ಲಿ ಅದಕ್ಕೇನಾದರೂ ಮೆಡಿಸಿನ್ ಮಾಡಿದ್ರೆ ಮಾಡ್ಕೊಳ್ಬೇಕು. ಇರ್ತಾರೆ ರೇಷ್ಮೆ ಬೆಳೆ ಇಡೋ ಟೈಮಿಗೆ ಯಾವುದೇ ಕೆಮಿಕಲ್ ಯೂಸ್, ದನಕರುಗಳಿಗೆ ನುಸಿ ರೋಗ ಔಷಧಿ ಹೊಡೆದ್ರು ರೇಷ್ಮೆ ಬೆಳೆ ಕಳ್ಕೊಂಡಂತ ನಾವು ಕಳ್ಕೊಂಡಿವಿ. ನುಸಿ ಕೂರ್ತವಂತೇಳಿ ಔಷಧಿ ಲಕ್ಷ್ಮಣ ರೇಖೆ ಕಂಬಿಗಳದು ನಾವು ಬೆಳೆ ಕಳ್ಕೊಂಡಿದ್ದು ಐತಿ. ಆದರೆ ಈಗ ಯಾವುದೇ ಯೂಸ್ ಮಾಡ್ತಾ ಇಲ್ಲ. ಈಗ ಹೇಗೆ ನಿರ್ವಹಣೆ ಮಾಡ್ತೀರಿ? ಇವಾಗ ಅದೇ ನಾವು ರೇಷ್ಮೆ ಗಿಡಕ್ಕೆ ದಿವಸನೂ ಅದೇ ಹೇಳಿದ್ನಲ್ರಿ ಗೋಮೂತ್ರ, ಅದರಿಂದನೇ ಇಳುವರಿ ಜಾಸ್ತಿ ಕಂಡಿಡಿದೀವಿ. ಎಲ್ಲ ಕೊಟ್ಟಿಗೆ ಗೊಬ್ಬರ, ಜೋಳಕ್ಕೆ, ಎಲ್ಲದಕ್ಕೂ, ಅಡಿಕೆ ಮರಕ್ಕೂ ಹಂಗೆ ಎಲ್ಲ. ಅಂದರೆ ಅಡಿಕೆ ರೇಷ್ಮೆ ಇದರಲ್ಲೇ ಅಡಿಕೆ ಗಿಡನೂ ಉಂಟು, ಅದು ಪೈರು ಬರ್ತೈತೆ. ಸ್ವಲ್ಪ ಈಗ ಈ ಜೋಳದ ಕೃಷಿಯ ಬಗ್ಗೆ ಹೇಳಿ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಜೋಳ ಸರ್ ಮೊದಲೇ ಅದನ್ನ ಭೂಮಿ ಹದ ಮಾಡಿ ಇಟ್ಕೊಂಡು ಒಂದು ಫೂಟಿಗೆ ಒಂದು ಜೋಳದ ಕಡಿ ಹಾಕಿ, ಆದರೆ ನಾವು ಮಾರ್ಕೆಟಿಗೆ ಕಾಳು ಮಾಡಿ ಮಾರೋದಕ್ಕಿಂತನೂ ನಾವು ಅಂದರೆ ಎಲ್ಲದೂ ಬೇಕು, ಆದರೆ ನಾವು ನಮ್ಮ ಸಮಸ್ಯೆಗೆ ಅನುಗುಣವಾಗಿ ಜಾತ್ರೆಗೆ ಅಲ್ಲಿ ಇಲ್ಲಿ ಏನಾದ್ರು ಇದ್ರೆ ನಮ್ಮ ಊರಲ್ಲೇ ಏನಾದ್ರು ಕಾರ್ಯಕ್ರಮ ಆದರೆ ಸ್ವಲ್ಪ ಅದಕ್ಕಿಂತ ಕಡಿಮೆ ರೇಟ್ ಮಾಡಿದ್ರು ನಾವು ಲಾಭದಾಯಕ ಕಾಣ್ಬೋದು ಸರ್. ಈಗ ಅದನ್ನ ಕಾಳು ಮಾಡಿ ಮಾಡಿದ್ರೆ ನಾವು ಹೆಚ್ಚಂದ್ರೆ ಅದು 50,000 ರೂಪಾಯಿ ಬೆಳೆ ಇತ್ತು, ಆದರೆ ನಾವು ಜಾತ್ರೆ ಅಲ್ಲಿ ಇಲ್ಲಿ ಹಾಕಿದಾಗ 4,500,000 ರೂಪಾಯಿ ನಾನೇ ಮಾಡೀನಿ ಸರ್ ಒಂದು ಎಕರೆ ಒಳಗೆ ಜಾತ್ರೆ ಎಲ್ಲಲ್ಲಿ ನಮ್ಮ TSS ಹಬ್ಬ ಎಲ್ಲ ಇದರಲ್ಲಿ ನಮ್ಮ ಲೋಕಲಲ್ಲಿ. ಆದರೆ ಈಗ ಅಂದರೆ ಧೈರ್ಯ ಬೇಕು, ಒಂದು ಬೇಯಿಸಿ ಕೊಡ್ತೀರೋ ಜಾತ್ರೆಯಲ್ಲೆಲ್ಲ ಹಾಗೆ ಬೇಯಿಸಿ ಸರ್, ಬೇಯಿಸಿ ಮಾರಿದರೆ ನಮ್ಮದೇ ಸ್ವಂತ ಉಪ್ಪು ಖಾರ ಹೆಚ್ಚಿ ನಾವೇ ಸ್ವಂತ ಮಾಡಿದಾಗ ನಮ್ಗೆ ಅದು ಲಾಭದಾಯಕ ಅಂತಿದೆ. ನಾವು ಒಟ್ಟಾರೆ ಬೆಳೆ ಮಾಡಿ ಮಾರ್ಕೆಟಿಗೆ ಹಾಕ್ತಾ ಇದ್ರು ಬೇಕು, ಆದರೆ ಇಂಥ ಅನುಕೂಲ ಇದ್ದಾಗ ಮಾಡ್ಕೊಂಡ್ರೆ ರೈತರಿಗೆ ಲಾಭ ಉಂಟು ಅಷ್ಟೇ. ಅದನ್ನೇ ನಂಬಿದ್ದಾಗ ನಾವು ಅದು ಮಾಡಲೇಬೇಕು ಅನಿವಾರ್ಯತೆ. ಆಮೇಲೆ ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಇದರಲ್ಲಿ ಕಾಂಡ ಕೊರಿಯುವಂತಹ ಹುಳಗಳು ಅಥವಾ ಬೇರೆ ಸಮಸ್ಯೆ ಬರ್ತವೆ? ರಾಸಾಯನಿಕ ಯೂಸ್ ಮಾಡಿದಷ್ಟು ರೋಗ ಜಾಸ್ತಿ ಅನ್ನೋದು ನನ್ನ ಅನುಭವ. ಯಾಕಂದ್ರೆ ರೇಷ್ಮೆಗೆ ಮೊದಲೇ ನಾವು ರಾಸಾಯನಿಕ ಹಾಕ್ಬೇಕಾದ್ರೆ ಬೆಳೆ 110 ಮೊಟ್ಟೆ ಇಟ್ಟು ಇದೇ ಪಟ್ಟಿಗೆ ಗೊಬ್ಬರ ಹಾಕಿದಾಗ 107 ಕೆಜಿ ಮಾಡೀನಿ. ಆದ್ರೆ ಇವತ್ತು ರಾಸಾಯನಿಕ ಜಾಸ್ತಿ ಮಾಡ್ಬೇಕಂತೇಳಿ ಹೋಗಿ ನಾನೇ ಸೋತ್ ಬಿಟ್ಟೆ. ಅಂದ್ರೆ ಬೇಕು, ಈ ಊಟಕ್ಕೆ ಉಪ್ಪು ಬೇಕಾದಷ್ಟು ಹಾಕ್ಲೇಬೇಕು, ಇಲ್ದ್ರೆ ಆಗೋದಲ್ಲ. ಹೌದೌದು ಸರ್, ಅದೇ ವಿಪರೀತ ಮಾಡಕ್ ಹೋಗ್ಬಾರ್ದು. ಈಗ ರೇಷ್ಮೆ ಕೃಷಿಯ ಬಗ್ಗೆ ಹೇಳಿದ್ರೆ ನಿಮಗೆ ಮೊಟ್ಟೆಗಳೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಿ, ಮತ್ತೆ ಹುಳಗಳ ಸಾಕಾಣೆ ಒಂದು ಕಟ್ಟಡದ ಒಂದು ನಿರ್ವಹಣೆ ಮಾಡುವಂತದ್ದು, ಇದ್ರ ಬಗ್ಗೆ ಹೇಳಿ. ಹೌದು ಸರ್, ನಾವು ಈಗ ರೇಷ್ಮೆ ಬಗ್ಗೆ ಮೊಟ್ಟೆನ ಹಾಸನದಿಂದ ನಮ್ಮ ವಾತಾವರಣಕ್ಕೆ ತಗ ಅಂತದ್ದು ಹಾಸನ ಮೊಟ್ಟೆ ಸರ್, ಹಾಸನ ಮೊಟ್ಟೆ ನಮ್ಮ ಸಿಸಿ ಸಿದ್ದಾಪುರ, ಇದು ಸೀಲ್ಡ್ ಏರಿಯಾ ಸರ್, ಇದು ಬಿಜೆಪಿ ಮಾತ್ರ ಬೆಳೀತಾರೆ ನಮ್ಮ ಬಿತ್ತನೆಗೂಡ ಇದು. ಅದಕ್ಕಾಗಿ ನಾವು ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟ ಮೊಟ್ಟೆ ಕೊಟ್ಟಿರ್ತಾರೆ, ನಾವು ಅಷ್ಟೇ ಸೂಕ್ಷ್ಮತೆ ಮೇಲೆ ಅವ್ರಿಗೆ ಬೆಳೆ ಮಾಡಿಕೊಡ್ಬೇಕು. ಒಟ್ಟಾರೆ ಮಾಡ್ಕೊಂಡು ಹೋಗಿ ಕೊಟ್ಟರು ಅಲ್ಲಿ ಅದು ಇದು ಕ್ರಾಸಿಂಗ್ ಹೋಗೋದಕ್ಕಾಗಿ ನಮ್ಗೆ ಅಷ್ಟು ಗೌರವ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸಿರಿಸಿದ್ದಾಪುರ ಬೆಳಿಗ್ಗೆ. ಈಗ ಅದಕ್ಕೆ ಮೇನಪ್ಪ ಅಂದರೆ ಮೇನ್ ಶುಚಿ ಅಂತ ಮೆಡಿಸಿನ್ ಇದೆ ಸರ್, ಅದು ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಆದರೆ ಏನಿಲ್ಲ, ಅದ್ರ ಭಯ ಪಡೋಂಥ ಕೆಲಸನೇ ಇಲ್ಲ. ಆದರೆ ಕೆಮಿಕಲ್ ಅನ್ನೋದು ಅದಕ್ಕೆ ಆಗೋದೇ ಇಲ್ಲ. ಮತ್ತೇನಾದರೂ ಬೆಳೆ ಫೇಲ್ ಆಗ್ತಾ ಇದ್ರೆ ನಮ್ಮ ರೈತರಿಗೆ ಹೇಳ್ಬೇಕಂದ್ರೆ ಹೈಬ್ರಿಡ್ ಅಂತ ಇದೆ ಸರ್, ಅದು ರೋಗನೇ ಬರೋದಲ್ಲ, ಅದು ಮಾಡ್ಕೊಂಡು ಬದುಕಬಹುದು. ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಒಂದು ಸುಧಾರಣೆ ಆಗಿದೆ? ಈಗ ರೆಂಬೆ ಪದ್ಧತಿಯನ್ನು ಬಳಕೆ ಮಾಡುವಂತಹದ್ದಾಗಬಹುದು ಅಥವಾ ಸಾಣಿಗೆ. ಮೊದಲು ತಟ್ಟಿ ಸರ್, ಒಂದು 100 ಮೊಟ್ಟೆ ಮೇಯಿಸಬೇಕಾದ್ರೆ 5-6 ಜನ ಬೇಕಾಗೋದು ಆಳು ಲೇಬರ್ಸ್. ಈಗ ನಾವು ಒಬ್ಬರೇ ಇದು ಮಾಡ್ತಾ ಇದೀವಿ ಸರ್ ರೇಷ್ಮೆ ರೆಂಬೆ ಪದ್ಧತಿ ಬಂದ್ಮೇಲೆ. ನಾವೇ ಅದನ್ನ ಬೆಳಿಗ್ಗೆ ನಾವು 5 ಗಂಟೆಗೆ ಸೊಪ್ಪು ಕೊಟ್ಟು 6 ಗಂಟೆ ಕ್ಲೋಸು, ಸಂಜೆಗೆ 5 ಗಂಟೆಯಿಂದ 7 ಗಂಟೆವರೆಗೆ ಕ್ಲೋಸ್. ಅದು ರೇಷ್ಮೆ ಕೆಲಸನೇ ಇಷ್ಟು, ಹಗಲು ಮೇವು ಕೊಡೋದಲ್ಲ ನಾವು ಬೆಳಿಗ್ಗೆ. ಈಗಂತೂ ಹೀಟ್ ಇರೋದಕ್ಕಾಗಿ ನೈಟೇ ಒಂದು ಸ್ವಲ್ಪ 11 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಮೇವು ಕೊಟ್ಟು ಆದ್ರೆ ಬೆಳೆ ಸಕ್ಸಸ್ ತಗೊಳ್ತಾ ಇದೀವಿ ಸರ್. ಈಗ ನಾವು ಈಗ ಕಾಯಿಲೆಗಳೆಲ್ಲ ಏನೇನು ಬರ್ತವೆ ಮತ್ತು ಬಾರದ ಹಾಗೆ ಯಾವ ರೀತಿ ಮುಂದೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕಾಗ್ತದೆ ರೇಷ್ಮೆ ಹುಳಗಳಿಗೆ? ಹಾಲು ತೊಂಡೆ ಅಂತ ಬರ್ತದೆ ಸರ್, ಸುಣ್ಣಕಟ್ಟು ಅಂತ ಬರ್ತದೆ ಸರ್, ಚಳಿಗೆ ಅದು ಸುಣ್ಣಕಟ್ಟು ಅಂತ ಬರೋದು. ಹಾಲು ಅಂತ ಬರೋದು ಸೊಪ್ಪು, ನಾವು ಹೊಟ್ಟೆ ಆರಿಸಿ ಹಸಿದು ಸೊಪ್ಪು ಕೊಟ್ಟರೆ ಈ ಶುಗರ್ ಬಿ ಪಿ ಚಾಲದಂಗೆ ಅದಕ್ಕೂ ಒಂದು ಇದು ಬರ್ತೈತಿ. ಅದಕ್ಕೆ ಟೈಮ್ ಟೈಮ್ ತಪ್ಪಿಸಂಗಿಲ್ಲ ಸರ್. ಮತ್ತು ಬೆಡ್ ಹುಳ ಹುಳಕ್ಕೆ ತಾಕೊಳ್ತಾ ಇದ್ರೆ ಆದಷ್ಟು ತೆಳುವಾಗಿಡೋಕ್ಕೆ ನಾವು ಇದು ಮಾಡ್ತಾ ಇರಬೇಕು ರೇಷ್ಮೆನ. ಮತ್ತು ಜ್ವರ ಎತ್ತು ಅಂತೇಳಿ ಯಾರೋ ಅರಮಾನ ಗಡ್ಬಡೆ ಮೇಲೆಲ್ಲ ಸೊಪ್ಪು ಕೊಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಏನು ಅವರು ಏನು ಅಂಕುಶ್ ಅಂತ ನಮ್ಮ ಸರ್ಕಾರದಿಂದ ಸರ್ ಎಲ್ಲದು ಫ್ರೀಯಾಗೆ ಇದೆ ಉಂಟು, ಅದು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ, ಅದರಿಂದಲೇ ನಾವು ಬೆಳೆ ಮಾಡ್ತಾ ಇದೀವಿ ಸರ್. ಈಗ ರೇಷ್ಮೆ ಗೂಡು ಕಟ್ಟುವ ಬಗ್ಗೆ ಹೇಳಿಗ, ಇದರಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ ಸರ್? ಈಗ ನಮ್ಮದು V1 ಅಂತ ತಳಿ ಬಂದಮೇಲೆ ಒಂದು ಅವರು ನಮ್ಮ ಇವರು ರೇಷ್ಮೆ ಗೂಡಿಂದ ಒಂದೇ ಒಂದರಲ್ಲಿ ಅದು ಗೂಡು ದಪ್ಪ ಬರ್ತಾ ಇದೆ ಸರ್. ಈಗ ಮೊದಲೇ ಎಂಡಿ ಪೋಡಿಟ್ ಅಂತ ಒಂದು ತಳಿ ಇತ್ತು, ಅದು ಹುಳ ಗೂಡು ತಳುವ ಬರ್ತಾ ಇತ್ತು. ಈಗ ನಮ್ಮ ಇಳುವರಿನೂ ಚೆನ್ನಾಗಿ ಬರ್ತೈತಿ, 540 ರಿಂದ 600 ಕೆಜಿ, ಆಗ 800-900 ರೂಪಾಯಿ ಗೂಡು ಬೇಕಾಗಿರೋದು. ಇವಾಗ ರೇಟು ಚೆನ್ನಾಗಿದೆ ಸರ್, ರೇಷ್ಮೆ ಮಾಡಿದ್ರೆ ಒಳ್ಳೇದೇ ಅಂತ ಹೇಳ್ಬೋದು ನಮ್ಮ ಜೀವನಕ್ಕೆ. ಈಗ ವರ್ಷಕ್ಕೆ ಸಾಮಾನ್ಯ ಎಷ್ಟು ಬೆಳೆಯನ್ನು ತೆಗಿಬಹುದು ಅಂದ್ರೆ ಈಗ ರೇಷ್ಮೆ ಗೂಡುಗಳದ್ದಾದ್ರೆ? ವರ್ಷಕ್ಕೆ ಸರ್ 4 ಬೆಳೆ ಮಾಡಬಹುದು. 28-30 ದಿವಸಕ್ಕೆ ಒಂದು ಬೆಳೆ ಬಂದ್ಬಿಡ್ತೈತೆ. ಸೊಪ್ಪು ಬೆಳೆಯಕ್ಕೆ 40 ದಿವಸ ಬೇಕೇ ಬೇಕು. ಆದ್ರೆ ಒಂದ್ 2-3 ತಿಂಗಳಿಗೆ ಒಂದ್ ಬೆಳೆ ಮಾಡಬಹುದು ಸರ್. ಒಂದ್ 2 ತಿಂಗಳು ದೊಡ್ಡ ಮಳೆ ಇರ್ತೈತಿ, ಮಾಡಕ್ ಆಗೋದಿಲ್ಲ. ಒಂದ್ಸರಿ ಗೂಡು ಕಟ್ಟಿದ್ರನ್ನ ಪ್ರತ್ಯೇಕ ತೆಗೆದು ನಂತರ ಆ ಜಾಗದ ಒಂದು ನಿರ್ವಹಣೆ ಮಾಡುವುದು, ಸ್ವಚ್ಛತೆ ಮಾಡುವಂತಹದ್ದು ಇದೆಲ್ಲ ಹೇಗೆ? ಹೌದು ಸರ್, ಶುಚಿ ಅಂತ ಬರ್ತದೆ, ಸ್ವಚ್ಛತೆ ಮಾಡಲೇಬೇಕು. ಅವರು ಒಂದು ಮೆಡಿಸಿನ್ ಕೊಡ್ತಾರೆ ಶುಚಿ ಅಂತ, ಅದರಲ್ಲೇ ಕ್ಲೀನ್ ಮಾಡೋದು ಸರ್. ನಾವು ಬೇರೆ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಸ್ಪ್ರೇ ಏನು ಮಾಡಬಹುದು ಸರ್, ಇದು ನಲ್ಲ ಇದರಿಂದ ತೊಳಿಬಹುದು. ಆಮೇಲೆ ಗೇರು ಕೃಷಿಯ ಬಗ್ಗೆ ಹೇಳಿ, ಯಾವ ರೀತಿ ಬರ್ತಾ ಇದೆ ಸರ್? ಗೇರು ಕೃಷಿ ಅಂತ ಅಂದ್ರೆ ಅದಕ್ಕೆ ಯಾವುದೇ, ನಮ್ದು ಜಾಗ ಸ್ವಲ್ಪ ಕಲ್ಲು ಮತ್ತೆ ಪ್ಲಾಟ್ ಸುತ್ತ ಬೇಲಿ ನಿರ್ವಹಣೆ ಮಾಡಬೇಕಾದ್ರೆ ಸುತ್ತನೂ ಅದನ್ನ ನಮ್ಗೆ ರೇಷ್ಮೆ ಮನೆಗೆ ನರಳಬೇಕಾಯ್ತು. ಅದಕ್ಕೆ ಚಪ್ರ ಮಾಡಿ ನೋಡಿದೆ, ಈಗ ಒಂದು 9 ವರ್ಷದಿಂದ ಸುತ್ತ ಗೇರ್ ಗಿಡನೇ ಐತೆ, ಅದ್ ನರಳಿಸ್ಕೊಡ್ತು. ಅದೆಲ್ಲ ನೋಡಿ ಗೇರ್ ಮರದ ಮನೆ ಮರದಡಿಗೆ ರೇಷ್ಮೆ ಮನೆ ಇದ್ರೆ ಒಳ್ಳೇದು ಅಂದ್ರು. ನಾವು ಬೇರೆದ ಹಾಕಬೇಕು ಅಂತ ಗೇರ್ ಗಿಡನೇ ಹಾಕಿಸ್ಬಿಟ್ಟೆವು. ಈಗ ಒಟ್ಟು ಒಂದು 80 ಗಿಡ ಹಾಕಿದೆ. ಒಳ್ಳೆ ಸುತ್ತನ ಪ್ಲಾಟ್ ಸುತ್ತ ನರಳು ಆಯ್ತು, ಗೇರ್ ಬೀಜನೂ ಆಯ್ತು. ಮಂಗ ಬಂದ್ರು ಮತ್ತೆ ರೇಷ್ಮೆ ಸೊಪ್ಪ ತರದಲ್ಲ, ಗೇರ್ ಹಣ್ಣು ತಿನ್ಕೊಂಡು ಹೋಗ್ತಾ ಇರ್ತವೆ. ಮತ್ತೆ ಕೊಬ್ಬು ಮುರಿಯೋದಲ್ಲ, ಬೀಜ ಸಿಗ್ತೈತೆ ನಮ್ಗೆ, ಹಣ್ಣು ತಿನ್ಕೋಕವೆ. ಮಂಗ ಬರದು ಅಂತೇಳಿ ನಾವು ಬೆನ್ನತ್ತ ಕೆಲಸನೇ ಇಲ್ಲ, ಗೇರ್ ಹಣ್ಣು ತಿನ್ಕೊಂಡು ಹೋಗ್ತಾ ಇರ್ತಾವ. ಆಮೇಲೆ ಈಗ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದಂಥವ್ರು, ಇದ್ರ ಬಗ್ಗೆ ಹೇಳಿ. ತರಕಾರಿ ಕೃಷಿ ಸರ್, ಅದು ಒಂದ್ 2 ತಿಂಗಳ ಗದ್ದೆ ಖಾಲಿ ಇರ್ತೈತೆ ಅಂತೇಳಿ. ಮತ್ತೆ ನಾನು ಅದೇ ಕಾರವಾರ ಹೋಗ್ಬೇಕಾದ್ರೆ ಕಬ್ಬು ಹಾಕಿದ್ ಬಿಟ್ಟೆ ನಮ್ಗೆ ಅಲ್ಲಿ ಓಡಾಡಕ್ಕೆ 47 ಜನ ಹಿಂಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಮ್ದು ಅನಿವಾರ್ಯ ಇತ್ತು, ದುಡ್ಡು ಬೇಕೇ ಬೇಕು. ಯಾರ ಹತ್ರ ಇಸ್ಕೊಂಡ್ರು ಕೊಡ್ಲೇಬೇಕು. ನಾನು 40 ದಿಂದ ಏನ್ ಮಾಡ್ಬೋದು ಅಂತ ಅಂದ ಕಂಡು ಬಂದಿದ್ ಮೂಲಂಗಿ ಹಾಕಿದೆ. ಮೂಲಂಗಿ ಹಾಕಿದ ನಂತರ 40 ದಿವಸಕ್ಕೆ ಅದು ಒಂದು 100 ಚೀಲಗಟ್ಟಲೆ ಚಿಕ್ಕ ಕಡಿತು. 300 ರೂಪಾಯಿ ಚೀಲ ಹಿಡಿದ್ರು 30,000 ರೂಪಾಯಿ. 40 ದಿಂದಾಗ ಯಾರು ಸರ್ 30,000 ರೂಪಾಯಿ ಕೊಡ್ತಾರೆ ನಮ್ಗೆ? ಎಲ್ಲ ಲೆಕ್ಕಾಚಾರದಲ್ಲಿ ಎಲ್ಲ ದಕ್ಕ ತಗೊಂಡು. ಈಗ ಸ್ವಲ್ಪ ಇದ್ರ ಕೃಷಿಯ ಬಗ್ಗೆ ಹೇಳಿ, ಮೂಲಂಗಿ ಬೆಳೆಸುವುದು ಹೇಗೆ? ಮೂಲಂಗಿ ಸರ್ ಎಂದಿಲ್ಲ, ಭೂಮಿ ಹದ ಮಾಡಿ ಗೊಬ್ಬರದಲ್ಲಿ ಬೀಜ ಕಲಿಸ್ಕೊಂಡು ಒಂದು ಪ್ಯಾಕೆಟ್ ಬೀಜ ತಂದ್ಕೊಂಡ್ರೆ 1/2 ಕೆಜಿದ ಒಂದು 3/4 ಎಕರೆ ಬರ್ತೈತೆ ಸರ್. ನಾ ಮಾಡಿದ್ದು ಕೃಷಿ ಇಲಾಖೆ ಬೀಜ ಎಲ್ಲ ಸ್ಥಳೀಯವಾಗಿ ಸಿಗ್ತದೆ? ಹೌದು ಸರ್, ಸ್ವರ್ಪ ಸಿಗ್ತದೆ. ಒಳ್ಳೆ ಹೈಬ್ರಿಡೇ ತರ್ಬೇಕು ಸರ್ ಬೀಜನ. ಅದು ಆ ತರ ಗೊಬ್ಬರ ನಮ್ದು ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿತು ಆ ತರ ಇಳುವರಿ ಬರ್ತೈತೆ ಸರ್. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ಸರ್, ನಮ್ಮ ಮನೆ ಪಕ್ಕ ಹೊಳೆ ಐತಿ. ನಾನು ಜೋಳ ಅಲ್ಲಿ ಹಿಂಗೆ ಈ TSS ಹಬ್ಬದಲ್ಲಿ ಜೋಳ ಮಾರಿದ ಒಂದು ಗದ್ದೆಯಲ್ಲಿ ಒಂದು ಈ ಕಾಳು ಮಾಡಿ ಮಾರಿದ್ರೆ ನಂಗೆ ಒಂದು 8,000 ಸಿಗ್ತೇನೆ. ಅಲ್ಲಿ ಮಾರಿದೆ ಇದರಲ್ಲಿ ನಂಗೆ ಹೆಚ್ಚು ಕಡಿಮೆ ಕಾನ್ಗೋಡ್ ಜಾತ್ರೆ ಅದು ಸೇರಿ ಒಂದು 2 ಲಕ್ಷ ರೂಪಾಯಿ ಸೇರಿತು. ಬೋರ್ ಮಾಡಿಸ್ತೆ ನಾ ಸರ್, ಹಿಂಗೆ ಮಾಡಿದೆ ಬಿಟ್ರೆ ಮತ್ತೆ ಅದು ಎಕ್ಸ್ಟ್ರಾ ಕೊಟ್ಟಿದ್ರೆ ಮಾತ್ರ ನಮ್ಗೆ ಅದು ಹೇಳಿದ್ನಲ್ರಿ ಪಂಪು ತರಕ್ಕೂ ಆಗ್ತಿರಲಿಲ್ಲ. ಆದ್ರೆ ಒಂದೇ ಅಂದ್ರೆ ನಾವು ಮಾಡಿ ಶ್ರಮ ಅನ್ನೋದಕ್ಕಿಂತನೂ ನಾವೆಲ್ಲ ನೋಡಿಕೊಂಡು ಆ ಬೆಳೆ ಜೋಳನೆಲ್ಲ ಒಯ್ದು ಸಮಯಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಸರ್. ಸಮಯಕ್ಕೆ ಸರಿಯಾಗಿ ಅದು ಏನ್ ಲಾಭ ನಮ್ಮ ಇದ್ರಲ್ಲಿ ಏನ್ ಲಾಭ ಮತ್ತೆ ಬೆಲ್ಲನೂ ಹಂಗೆ ಕಬ್ಬು ಕೊಡ್ತೀವಿ. ಉಳಿದಕ್ಕೆ ಅವ್ರು ಸರ್ ದೊಡ್ಡ ಕಬ್ಬು ಮಾತ್ರ ಒಯ್ತಾರೆ, ಸಣ್ಣ ಕಬ್ಬು ಒಂದು 30-40 ಕ್ಯಾನ್ ಬೆಲ್ಲ ಆಗ್ತೈತೆ. ಈಗ 2,600 ರೂಪಾಯಿ ಸರ್ ಇವತ್ತು ಬೆಳಿಗ್ಗೆ ಬೆಲ್ಲ ಕೊಟ್ಟೆವು ನಾವು 30 ಕ್ಯಾನ್ ಕೊಟ್ಟೆವು. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಬೆಲ್ಲ ತಯಾರು ಮಾಡೋ ಬಗ್ಗೆ ಹೇಳಿ ಸರ್. ಬೆಲ್ಲ ತಯಾರು ಮಾಡೋದ್ರೆ ನಮ್ಮ ಕಡೆ ಆಲೆಕಣೆ ಅನ್ನೋದು ಇಲ್ಲೇ ಇದೆ ಸರ್. ಆಲೆಮನೆ ಹಬ್ಬ ಮಾಡ್ತೀರಾ? ಇಲ್ಲ, ಆಲೆಮನೆ ಹಬ್ಬ ಅಂದ್ರೆ ಆಲೆಮನೆ ಹಬ್ಬ ನಾವು ಇಲ್ಲಿ ಕಬ್ಬು ಬೆಳ್ಕೊಂಡು ಅವ್ರು ದೊಡ್ಡ ಕಬ್ಬೆಲ್ಲ ನಾವು ಅಲ್ಲಿ ಈ ತುಳಸಿ ಮದುವೆಗೆ ಅಂತೇಳಿ ಹಾಲು ಕಬ್ಬಿನ ಹಾಲಿಗೆಲ್ಲ ಒಯ್ತಾರೆ ಸರ್. ಅವ್ರು ಸಣ್ಣ ಕಬ್ಬು ಎಲ್ಲ ಅದನ್ನ ನಾವು ಬೆಲ್ಲ ತಯಾರು ಮಾಡಿ ಇಲ್ಲೇ ಲೋಕಲ್ ಆಗಿ ಕೊಡ್ತೀವಿ ಸರ್. ಸ್ವಲ್ಪ ಈಗ ಆಲೆಮನೆಯ ಬಗ್ಗೆ ಹೇಳಿ, ಅಂದ್ರೆ ಯಾವ ರೀತಿ ಬೆಲ್ಲ ತಯಾರು ಮಾಡೋದು, ಇದ ಕಟಾವು ಮಾಡುವಂತ ಒಂದು ಸಂದರ್ಭ ಇದ್ರ ಬಗ್ಗೆ ಹೇಳಿ ಸರ್. ಕಟಾವು ಮಾಡೋದಂತ ಅಂದ್ರೆ ಬೆಲ್ಲ ಕಟಿಂಗ್ ಮಾಡಿದ ನಂತರ ನಾಟಿ ಮಾಡಿ 11 ತಿಂಗಳು ಆಗ್ಲೇಬೇಕು ಸರ್. 11 ತಿಂಗಳ ಕಬ್ಬು ನಾಟಿ ಮಾಡಿ ಆದ್ಮೇಲೆ ಅದನ್ನ ಕಟಿಂಗ್ ಮಾಡಿ ಆಲೆಗಣಕ್ಕೆ ಹಾಕ್ತೀವಿ ಸರ್. ಆಲೆಗಣಕ್ಕೆ ಹಾಲು ತೆಗೆದ ನಂತರ ಕೊಪ್ಪರಿಗೆ ಹಾಕಿ ಬೆಲ್ಲ ಬಚ್ಚಿ ಆ ಮೊದಲೇ ಕಟ್ಟಿಗೆಯಲ್ಲೆಲ್ಲ ಮಾಡ್ತಿದ್ವಿ ಬೆಲ್ಲನ. ಈ ಕಟ್ಟಿಗೆ ಇಲ್ದಿ ಕೈ ಅಲ್ಲೇ ನಮ್ಮ ಕಬ್ಬಿನ ಸಿಪ್ಪೆನೇ ಅದನ್ನೇ ಯೂಸ್ ಮಾಡ್ಕೊಂಡು ಒಣಸ್ಕೊಂಡು ಅದರಲ್ಲೇ ಬೆಲ್ಲ ಬೇಯಿಸ್ಕೊಂಡು ಇಲ್ಲೇ ನಮ್ಮ ಲೋಕಲ್ಗೆ ಅದ್ರ ಮಾರ್ತಾ ಇದೀವಿ ಸರ್. ಈ ಒಳ್ಳೆ ಗುಣಮಟ್ಟದ ಬೆಲ್ಲ ಅಂದ್ರೆ ಹೇಗಿರ್ಬೇಕು? ಗುಣಮಟ್ಟದ ಬೆಲ್ಲ ಸರ್, ನಾವು ಪಟ್ಟಿಗೆ ಗೊಬ್ಬರ ಹಾಕಿದ್ದು ಗುಣಮಟ್ಟನೇ ಅದು, ಮತ್ತೆ ಬೇರೆ ಯಾವುದು ಗುಣ ಸಾವಯವ ರೀತಿಯಲ್ಲಿ ಮಾಡಿದ ಬೆಲ್ಲಕ್ಕೆ ಮಾತೇ ಇಲ್ಲ. ಬೆಲ್ಲದ ಬಗ್ಗೆ ಹೇಳ್ಬೇಕಂದ್ರೆ ನಮ್ದು ಈ ಕೊಟ್ಟಿಗೆ ಗೊಬ್ಬರದ್ದು ಮತ್ತೊಂದು ಅಂದ್ರೆ ಭೂಮಿಗೆ ಎಷ್ಟು ರಾಸಾಯನಿಕ ಯೂಸ್ ಮಾಡ್ತೀವಿ ಬೆಲ್ಲ ಇಡಕ್ಕಾಗಲ್ಲ ಸರ್. ಅದು ಅಷ್ಟೇ ನಾವು ಹೇಳ್ಬೇಕಾಗಿದ್ರೆ. ಈಗ ಅದರಲ್ಲಿ ಸುಣ್ಣ ಮಿಶ್ರಣ ಮಾಡೋದು ಅಂತದೆಲ್ಲ ಬೇಕಾಗ್ತದೆ? ಬೆಲ್ಲ ಬಚ್ಚಿದ ನಂತರ ಅದಕ್ಕೆ ಮತ್ತೆ ಏನು ಹಾಕ್ಬೇಕನ್ನೋದಿಲ್ಲ, ನ್ಯಾಚುರಲ್ ಏನು ಬೇಡ ಸರ್. ಬೆಲ್ಲ ಬಚ್ಚಿದ ನಂತರ ನ್ಯಾಚುರಲ್ ಬೆಲ್ಲ ಬಂದೇ ಇರ್ತೈತಿ. ಅದನ್ನೇನು ನೀವು ಬಕೆಟ್ ಬೆಲ್ಲ ಅಂತ ಮಾಡ್ತಿರೋ? ನಮ್ದೆಲ್ಲ ಇಲ್ಲಿ ಜೋನಿ ಬೆಲ್ಲ ಅಂತ ಬರ್ತದೆ ಸರ್. ಜೋನಿ ಬೆಲ್ಲ ಅಂತ ಬರ್ತದೆ ಸರ್. ಇಲ್ಲಿ ಯೂಸ್ ಮಾಡೋದು ಅದೇ ಬೆಲ್ಲ. ಏನು ವ್ಯತ್ಯಾಸ ಜೋನಿ ಬೆಲ್ಲಕ್ಕೂ ಮತ್ತು ಈ ಗಟ್ಟಿ ಬೆಲ್ಲ? ಏನೇ ಬರದಲ್ಲ ಸರ್, 2-3 ವರ್ಷ ಇಟ್ಟರು ಏನು ಬರೋದಲ್ಲ, ಆರೋಗ್ಯಕ್ಕೂ ಮತ್ತು ಒಳ್ಳೇದು. ಮತ್ತೆ ಚಹಾಕ್ಕೂ ಅಥವಾ ಕಾಫಿ ಮಾಡಬೇಕಿದ್ರೆ ಎಷ್ಟು ಪ್ರಮಾಣದಲ್ಲಿ ನಿರ್ಧಾರ ಮಾಡೋದು ಹೇಗೆ? ಒಂದು ನಮ್ ಅಂದಾಜ ಅಂತ ಇಲ್ಲ ಸರ್, ಸಕ್ಕರೆ ಪ್ರಮಾಣ ನಮ್ಗೆ ಅಂದಾಜೆ ಇಲ್ಲ. ಈ ಸಕ್ಕರೆ ಬೆಲ್ಲದಲ್ಲಿ ಅಷ್ಟೊಂದು ತಿಂದ್ರೆ ಒಂದು ಲೋಟ ಬೆಲ್ಲ ಅಷ್ಟು ರೀತಿ ತಿಂದ್ರೆ ಗದ್ದೆ ಮಧ್ಯಾಹ್ನ ಹಸುವೆ ಆಗೋದಲ್ಲ ಸರ್ ಆ ಲೆಕ್ಕದಲ್ಲಿ. ಆ ತರ ಈಗ ಸಕ್ಕರೆಗೆ ಹೋಲಿಸಿ ನೋಡಿದ್ರೆ ಇದು ಜೋನಿ ಬೆಲ್ಲ ಒಳ್ಳೇದು ಸರ್. ಒಳ್ಳೇದು ಸರ್ ಬೆಲ್ಲ. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ತೊಡಗಿಸಿಕೊಂಡು ಎಷ್ಟು ಸಮಯ ಆಯಿತು ಮತ್ತು ಇದರಲ್ಲಿ ಯಾವ ರೀತಿ ನಿಮಗೆ ಅನುಕೂಲ ಆಗಿದೆ? ನಾವು ಧರ್ಮಸ್ಥಳ ಸಂಘದಲ್ಲಿ ಸೇರ್ಕೊಂಡು ಸರ್ ಈಗ ಒಂದು 10-12 ವರ್ಷ ಆಯಿತು. 10-12 ವರ್ಷದಲ್ಲಿ ನಮಗೆ ಮೇನ್ ಅಂದ್ರೆ ವಾರದಲ್ಲಿ ಒಂದು ಶ್ರಮ ವಿನಿಮಯನೇ ನಮ್ಗೆ ಮೇನ್ ಕಾರಣ. ನಮ್ಮ ಕೃಷಿಗೆ ನಾವು ಎಕ್ಸ್ಟ್ರಾ ದುಡ್ಡು ಯಾವತ್ತಿಗೂ ನಾವು ಲೇಬರ್ ಅಂತ ಹಾಕ್ತಾ ಇಲ್ಲ ಇನ್ನುವರೆಗೂ. ಇಷ್ಟು ಈಗ ಇಷ್ಟು ಕೆಲಸ ಮಾಡಿದ್ರು ನಾವು 5-6 ಲಕ್ಷ ಬೆಳೆ ಮಾಡ್ತಿದ್ರು ಸ್ವಂತ ಮಾಡ್ತಾ ಇದೀವಿ ಸರ್. ರೇಷ್ಮೆ ರೆಂಬೆ ಪದ್ಧತಿ, ಕಬ್ಬು ಒಂದು ದಿವಸ ನಮ್ದೇ ಎತ್ತು ಉಂಟು, ಪಟ್ಟೆ ಹೊಡ್ಕೊಂಡ್ ಬಿಟ್ರೆ ನಾವೇ ಮನೆಯಾಗಿದ್ದಾರೆ. ನಾವು ಅಷ್ಟು ವರ್ಷ ನಮ್ಮ ತಾಯಿ ನಾನು ನಮ್ಮ ಮನೆ ಹೆಂಡತಿ ಎಲ್ಲ ನಾವೇ ಕೆಲಸ ಮಾಡ್ಬಿಡ್ತೀವಿ. ಈ ಕಬ್ಬು ಕಟಿಂಗ್ ಮಾಡ್ಬೇಕಾದ್ರೆ ಸಂಘದವರೆಲ್ಲ ಸೇರಿ ಒಂದ್ 2 ದಿವಸ ಮಾಡಿಬಿಟ್ಟೇವ ಅಂದ್ರೆ ಮುಗೀತು. ಈಗ ಒಂದು ಈ ಕಬ್ಬನಾಗ ಅಂತಿಲ್ಲ ಅಂದ್ರೆ ಒಂದು ಒಂದು 60-70 ಕ್ಯಾನ್ ಇವೆಲ್ಲ ಮಾಡೇ ಮಾಡ್ತೀವಿ ವರ್ಷನು. ಈಗ ನಿಮ್ಮ ಸಂಘದ ಇತರ ಸದಸ್ಯರೆಲ್ಲ ಏನ್ ಮಾಡ್ತಾರೆ? ಅವ್ರು ಮೊದ್ಲು ಎಲ್ಲರೂ ಹಿಂಗೆ ಇದಾಗಿತ್ತು, ನಾವೆಲ್ಲ ಒಟ್ಟುಗೂಡಿದ್ಮೇಲೆ ನಾವು ಅವ್ನು ಅವರು ನಾವೆಲ್ಲ ಸೇರಿ ಎಲ್ಲರೂ ಬೆಳೆ ಮಾಡ್ತಾ ಇದ್ದಾರೆ. ಹೌದೌದು, ಕಬ್ಬು ಬೆಳೀತಾರೆ ಎಲ್ಲ, ಕೆಲವ್ರು ಮಾಡ್ತಾ ಇಲ್ಲ. ಆದ್ರೆ ಅವ್ರಿಗೆ ಮಾಡ್ಬೇಕನ್ನೋದು ಒಂದು ಈಗೆಲ್ಲ ನೋಡಿ ಮನೋಭಾವನ ಬಂದಿದೆ ಸರ್ ಎಲ್ಲರಿಗೂ. ನಮ್ದು ಅಂದ್ರೆ ಖರ್ಚು ಕಡಿಮೆ ಇನ್ಕಮ್ ಜಾಸ್ತಿ ಅನ್ನೋದ್ರ ಬಗ್ಗೆನೂ ಎಲ್ಲರಿಗೂ ಜೀವನಕ್ಕೆ ಯಾವುದೇ ಕೊರತೆ ಇಲ್ಲ ಸರ್. ಈಗ ತಿಂಗಳಿಗೆ 150 ರೂಪಾಯಿ ಸಂಬಳ ನಾನೇ ತಗೊಂತ ಇದ್ದೀನಿ ನಮ್ಮನೇಲಿ, ಅನ್ನಕ್ಕೇನು ಇದಿಲ್ಲ ಸರ್. ಆಮೇಲೆ ಈಗ ಬೇರೆ ಬೇರೆ ಉತ್ಪನ್ನಗಳನ್ನ ನೀವು ಮಾರಾಟ ಮಾಡ್ತಾ ಇದ್ದೀರಿ, ವಿಶೇಷವಾಗಿ ಕಬ್ಬನ್ನು ಕೂಡ ಮಾರಾಟ ಮಾಡ್ತೀರಿ. ಕಬ್ಬನ್ನ ನೇರವಾಗಿ ಮಾರಾಟ ಮಾಡೋದ್ರ ಜೊತೆಗೆ ಬೆಲ್ಲ ಮಾಡಿ ಕೂಡ ಮಾರಾಟ ಮಾಡ್ತೀರಿ. ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ, ಇಲ್ಲಿ ಸ್ಥಳೀಯವಾಗಿ ಬೇಡಿಕೆ ಇದೆಯೋ ಅಥವಾ ದೂರಕ್ಕೆ ತಗೊಂಡು ಹೋಗ್ತೀರಾ ಹೇಗೆ? ಇಲ್ಲ ಸರ್, ಬೆಲ್ಲ ಇಲ್ಲೇ ನಾವು ಬೆಳೆದಿದ್ದೆಲ್ಲ ಇಲ್ಲೇ ಮಾರ್ಬೋದು ಸರ್. ಯಾಕಂದ್ರೆ ನಾವು ಈ ತರ ಮಾಡಿದ ಬೆಲ್ಲಕ್ಕೆ ಭಾರಿ ಬೇಡಿಕೆ ಉಂಟು ಸರ್. ಬೆಂಗಳೂರಿಂದಲ್ಲ ಬಂದು ಹೋಯ್ತಾರೆ ನಮ್ದೇ ಬೆಲ್ಲನ. ಈಗ ಕೆಲವು ಕಾಂಟ್ರಾಕ್ಟ್ ಇದ್ದಾರೆ, ಅದು ನಮ್ಗೆ ಇಲ್ಲಿದ್ದರೆ ಕೊಡಕ್ಕೆ ಆಗ್ತಾ ಇಲ್ಲ. ಒಂದೊಂದು ವರ್ಷ 100 ಕ್ಯಾನ್ ಎಲ್ಲ ಬೆಳೆದಿ ಅವ್ರ ಕಾಂಟ್ರಾಕ್ಟ್ ಮೇಲೆ. ಅದಕ್ಕೆ ಈಗ ನಮ್ ಕೈಯಾಗ ಅಷ್ಟೇ ಕೆಲಸ ಮಾಡ್ಬೇಕಂತೇಳಿ ಮತ್ತೆ ಬಂದ್ ಮಾಡಿದ್ವಿ ಸರ್. ಅಂದ್ರೆ ಅದ್ ಲೇಬರ್ ಚಾರ್ಜಿಗೆ ಹೋಗ್ಬಿಡ್ತೈತೆ ಅಂತ ಹೇಳಿ. ಈ ಸ್ಟಾಕ್ ನಮ್ಗೆ ಈ ತರಕಾರಿ ಎಲ್ಲ ಮಾರಾಟ ಹೇಗೆ? ತರಕಾರಿ ಸರ್ ಸಾಗರ ಮಾರ್ಕೆಟ್ ಬುಧವಾರ ದಿವಸ ಬೆಳಿಗ್ಗೆ ದೂರ ಇಲ್ಲಿಂದ ಸಾಗರ ಒಂದು 10 ಕಿಲೋಮೀಟರ್ ಆಗಿದೆ ಸರ್. 200 ರೂಪಾಯಿ ಖರ್ಚು ಮಾಡಿದ್ರು ನಮಗೊಂದು 25 ಚೀಲ ಹಿಕ್ಕಿ ಹೋದ್ರು ಲಾಭದಾಯಕ ಆಗಿ ಕಾಣ್ತಾ ಇದೆ ಸರ್. ಬಹಳ ಸಂತೋಷ ಜಯಂತ್ ಧರ್ಮನಾಯ್ಕ ಅವರೇ. ಬೇರೆ ಬೇರೆ ಬೆಳೆಯನ್ನ ನೀವು ಬೆಳೀತಾ ಇದ್ರಿ, ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿಯೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ. ಶ್ರಮ ಪಟ್ಟು ಕೆಲಸ ಮಾಡಬೇಕು, ಜೊತೆಗೆ ಒಂದು ಯೋಜಿತವಾಗಿ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಒಂದು ನಿಮ್ಮ ಅನುಭವದ ಮಾತನ್ನ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಿದ್ದಾಪುರ ತಾಲೂಕಿನ ಆಡುಕಟ್ಟೆಯ ಜಯಂತ್ ಧರ್ಮನಾಯ್ಕ ಅವರ ಮಿಶ್ರ ಕೃಷಿ ಅನುಭವವನ್ನು ಕೇಳಿದ್ರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ಇದು ಆಕಾಶವಾಣಿ ಕಾರವಾರ. ಕೇಳುವರೆ ಇನ್ನು ಮುಂದೆ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ರಾಮಿ ಹಿರುಗೌಡ ಮತ್ತು ಸಂಘದಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ವಂದೇ ಗಾನೆ ಗಾಮ ದೇವಾರ ಗೋರಾವೆ ಮನೆ ಗಾಮ ದೇವಾರ ಗೋರಾವೆ ಮನೆ ಗಾಮ ದೇವಾರ ಗುರವೇರಿ ಗ್ಯಾರೆ ಗೊಯ್ದೋ ಮೋಡ ಶಿರ ಬಾಲಯಾನಾಮಡಿ ಮ್ಯಾಶಿರ ಬಾಲಯಾನಾಮಡಿ ಬಂದೆಯ ತೊಂಡಿಲೋ ಕಮಣದಲಿ ನಲಿವಾಗ ಈ ಮನೆ ದೊಳ ಶವನಾಗೋರಾವೆ ಮನೆ ಜೋಳ ಶವನಾಗೋರಾವೆ ಈ ಮನೆ ದೊಳ ಶವನಾಗೋರವೇರಿ ಗ್ಯಾರೆ ಗೊಯ್ದೋ ಮೋಡ ಶಿರ ಲಕ್ಷ್ಮೀ ದೇವಿ ಎ ಸಾಶಿ